ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು ನಾವೀಗಾಗಲೇ ನೋಡಿದಂತೆ ಪ್ರಚಂಡವಾದಂತಹ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ಅವರಾಡುವಂತಹ ಪ್ರತಿಯೊಂದು ಮಾತು ಕೂಡ ಅತ್ಯಂತ ಸರಳ, ಆದರೆ ಮಹೋನ್ನತವಾದ ತತ್ವವನ್ನ ಸತ್ಯವನ್ನ ನಮ್ಮ ಕಣ್ಣ ಮುಂದೆ ನಿಲ್ಲಿಸಿಬಿಡಿದರು. ವಿಜಯಕೃಷ್ಣ ಗೋಸ್ವಾಮಿಗೆ ಹೇಳ್ತಾ ಇದ್ರು ಏನನ್ನ, ರೈಲ್ವೆ ಸಾರ್ಜೆಂಟ್ ರಾತ್ರಿ ವೇಳೆ ಕತ್ತಲೆ ಕಾಲದಲ್ಲಿ ಕೈಯಲ್ಲಿ ಲಾಠಿಯನ್ನು ಹಿಡಿದುಕೊಂಡು ಕಾವಲು ಕಾಯ್ತಾ ಸುತ್ತಾಡ್ತಾನೆ. ಆತನ ಮುಖ ಯಾರಿಗೂ ಕಾಣಬರುವುದಿಲ್ಲ, ಆದರೆ ಆ ಲಾಠಿಯ ಬೆಳಕಿನಿಂದ ಆತ ಮಾತ್ರ ಎಲ್ಲರ ಮುಖವನ್ನು ನೋಡಬಲ್ಲ. ಆ ಬೆಳಕಿನಿಂದ ಉಳಿದವರು ಕೂಡ ಒಬ್ಬರನ್ನೊಬ್ಬರು ನೋಡಬಲ್ಲರು. ಒಂದು ಪಕ್ಷ ಯಾರಾದರೂ ಸಾರ್ಜೆಂಟ್ ನನ್ನ ನೋಡಬೇಕು ಅಂತಿದ್ರೆ ಆತ ಆ ಸಾರ್ಜೆಂಟ್ ನನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು, ಮಾಷಯ ಕೃಪೆ ಇಟ್ಟು ಬೆಳಕನ್ನ ನಿನ್ನ ಮುಖದ ಮೇಲೆ ತಿರುಗಿಸ್ಕೋ, ನಿನ್ನ ನೋಡಬೇಕು ಅಂತ ಇದೇನೆ ಅಂತ. ಅದೇ ರೀತಿಯಾಗಿ ಭಗವತ್ನಲ್ಲಿ ಪ್ರಾರ್ಥನೆ ಮಾಡಬೇಕು, ಹೇ ಪ್ರಭು ಕೃಪೆ ಮಾಡಿ ಜ್ಞಾನದ ಬೆಳಕನ್ನ ನಿನ್ನ ಮೇಲೆ ಬೀಳಿಸ್ಕೋ, ನಿನ್ನ ದರ್ಶನ ಮಾಡಬೇಕು ಅಂತ ಇದ್ದೇನೆ. ಜ್ಞಾನ ಪುಸ್ತಕ ಜ್ಞಾನ ಬೇರೆ, ವ್ಯಾವಹಾರಿಕ ಜ್ಞಾನ ಬೇರೆ, ಆಧ್ಯಾತ್ಮಿಕ ಜ್ಞಾನ ಅದು ಜ್ಞಾನಮಯ. ಅದೇ ಆನಂದ ಸಚ್ಚಿದಾನಂದ, ಸತ್ ಅಂತಂದ್ರೆ ಇದು ಸದಾ ಇರತಕ್ಕಂಥದ್ದು. ಚಿತ್ತದ ಜ್ಞಾನ ಆನಂದ, ಸತ್ತು ಚಿತ್ತು ಆನಂದ ಈ ಮೂರು ಒಂದೇ. ಅಷ್ಟೇ ಅಲ್ಲ, ಅದು ಜ್ಯೋತಿರ್ಮಯವಾದದ್ದು. ಆ ಜ್ಞಾನ ಜ್ಯೋತಿರ್ಮಯವಾದದ್ದು, ಇದು ಬಹಳ ಮುಖ್ಯವಾದಂತ ಅಂಶ. ಜ್ಞಾನ ಜ್ಯೋತಿರ್ಮಯವಾದದ್ದು ಅಂತ ತಿಳ್ಕೊಳ್ಬೇಕಾದ್ದು ಬಹಳ ಮುಖ್ಯವಾದದ್ದು. ನಮ್ ಯಾವುದೋ ಒಂದು ವಿಷಯ ಲೌಕಿಕ ವಿಷಯವೇ ಆಗಿರಲಿ, ಅದು ನಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಆ ವಿಷಯದ ಮಟ್ಟಿಗೆ ನಾವು ಕತ್ತಲಲ್ಲಿದ್ದೇವೆ ಅಂತ ಅರ್ಥ. ಯಾವಾಗ ಇನ್ನೊಬ್ಬ ಬಂದು ಆ ವಿಷಯದ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾನೋ ತಕ್ಷಣ ಆ ವಿಷಯದ ಮೇಲೆ ಬೆಳಕು ಚೆಲ್ಲಿದಂತೆ ಅನುಭವ. ಅದು ಬೆಳಕಲ್ಲ, ಅದೆಂಥದ್ದು ಬೆಳಕು, ಆದ್ರೆ ಆ ವಿಷಯ ನಮಗೆ ಸ್ಪಷ್ಟ ಆಯ್ತಲ್ಲ. ಕತ್ತಲಲ್ಲಿ ಒಂದು ಟಾರ್ಚ್ ಲೈಟ್ ತಂದು ಸ್ವಿಚ್ ಆನ್ ಮಾಡಿದ್ರೆ ತಕ್ಷಣ ಅಷ್ಟು ಜಾಗ ಹೇಗೆ ಬೆಳಗಿ ಮುಂದೆ ಹೊಂಡ ಇದೆಯೋ, ಬಂಡೆ ಇದೆಯೋ, ಮರ ಇದೆಯೋ, ಸರಿಯಾದ ದಾರಿ ಇದೆಯೋ ಅಂತ ಸ್ಪಷ್ಟವಾಗಿ ಗೋಚರಿಸುವಂತೆ ಮಾಡುತ್ತದಲ್ಲ ಆ ಜ್ಯೋತಿ. ಅದೇ ರೀತಿಯಲ್ಲಿ ಈ ಜ್ಞಾನ ಕೂಡ, ಲೌಕಿಕ ಜ್ಞಾನವೂ ಕೂಡ ಒಂದು ಬಗೆಯ ಜ್ಯೋತಿ ರೂಪದಿಂದ ನಮಗೆ ಎಲ್ಲವನ್ನು ತಿಳಿಸಿಕೊಡ್ತದೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂತ ಜ್ಯೋತಿರ್ಮಯವಾದದ್ದು. ಪರಮಾತ್ಮ ಜ್ಞಾನ ಸ್ವರೂಪಿ ಅಂದ್ರೆ ಜ್ಯೋತಿ ಸ್ವರೂಪಿ ಅಂತಲೇ ಅರ್ಥ. ಆದರೆ ಏನಾಗಿದೆ, ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ ತನ್ನ ಜ್ಯೋತಿಯನ್ನ ಹೊರಮುಖವಾಗಿ ಬಿಟ್ಟಿದ್ದಾನೆ, ಅಥವಾ ಎದುರುಗಡೆ ಇರತಕ್ಕಂತಹ ಪರಮಾತ್ಮ ಅವನ ಜ್ಯೋತಿಯ ತರಿಸತಕ್ಕಂತಹದ್ದು ನಮಗೆ ಹೊಡಿತಾ ಇದೆ. ಜ್ಯೋತಿರ್ಮಯನಾದಂತಹ ಪರಮಾತ್ಮನ ಮುಖ ದರ್ಶನ ಮಾಡಬೇಕು ಅಂದ್ರೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವನಿಂದ ಜ್ಯೋತಿ ಹೊರಮುಖವಾಗಿ ಹರಿತಾ ಇದೆಯ ತನ್ನ ಕಡೆಗೆ ಹರಿತಾ ಇದೆ. ಇಂತಹ ಒಂದು ಸ್ಥಿತಿ ಎಂದು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇದನ್ನೇ ಈಶಾವಾಸ್ಯ ಉಪನಿಷತ್ತು ಏನು ಹೇಳಿದೆ ಅಂತನ್ನೋದನ್ನ ಕಳೆದ ಶನಿವಾರ ಹೇಳಿದ್ದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಸಮ್ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸತ್ಯ ಮತ್ತು ಧರ್ಮ ಅವುಗಳನ್ನ ಕಾಣಬೇಕು ಅಂತನ್ನುವ ಇಚ್ಛೆ ಉಳ್ಳವನಾಗಿದ್ದೇನೆ. ಆದರೆ ಹೇ ಭಗವಂತ, ನೀನು ಹಿರಣ್ಮಯವಾದ ಪಾತ್ರದಿಂದ ಮುಚ್ಚಲ್ಪಟ್ಟಿದೆ ಪಟ್ಟಿರುವೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಸಮ್ಮುಖಂ. ಸತ್ಯಸ್ವರೂಪಿಯಾದ ಪರಮಾತ್ಮನ ಮುಖ ಅಂತನ್ನೋದು ಹಿರಣ್ಮಯವಾದ ಪಾತ್ರದಿಂದ ಮುಚ್ಚಲ್ಪಟ್ಟಿದೆ. ಪಾತ್ರ ಅಂತ ಹೇಳಿದ ನಮಗೆ ಈ ಹಿತ್ತಾಳೆ ಪಾತ್ರ ಶೈಲಿ ಪಾತ್ರವೇ ಗಮನಕ್ಕೆ ಬರುತ್ತೆ. ಆ ಜ್ಯೋತಿಯ ಪ್ರಭೆಯೇ, ಆ ಪ್ರಭಾ ವಲಯವೇ ಒಂದು ಪಾತ್ರೆ ಅಂತ ಇಲ್ಲಿ ಅರ್ಥ. ಸೂರ್ಯನ ಕಿರಣಗಳ ಪ್ರಕೃತಿಯಿಂದಾಗಿ ಸೂರ್ಯನನ್ನು ನಾವು ಹೇಗೆ ಕಾಣೋದಕ್ಕೆ ಸಾಧ್ಯವಾಗ್ತಾ ಇದ್ದವೋ ಅದೇ ರೀತಿಯಲ್ಲಿ ಪರಮಾತ್ಮ ಜ್ಯೋತಿ ಸ್ವರೂಪಿಯಾದ್ರಿಂದ ಅವನ ನಿಜವಾದ ಆಕಾರವನ್ನ, ನಿಜವಾದ ರೂಪವನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಸತ್ಯ ಧರ್ಮ ಸ್ವರೂಪಿಯಾದ ಪರಮಾತ್ಮನನ್ನು ಕಾಣಬೇಕಾದ್ರೆ ಓ ಪೋಷನ್, ಅವನನ್ನೇ ಪೋಷನ್ ಅಂತ ಕರೆಯಲಾಗಿದೆ. ಪೋಷನ್ ಅಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯ ಸ್ವರೂಪಿಯಾಗಿರ್ತಕ್ಕಂಥವನು ಅಂದ್ರೆ ಜ್ಯೋತಿ ಸ್ವರೂಪಿಯಾಗಿರ್ತಕ್ಕಂಥವನು ಅಂತೇ ಅರ್ಥ. ನೀನೇನು ಮಾಡಬೇಕಾಗಿದೆ, ಅಂತಹ ನಿನ್ನನ್ನು ನೋಡೋದಕ್ಕಾಗಿ ನನಗೆ ಸ್ವಲ್ಪ ನೀನು ಅನುಗ್ರಹ ಮಾಡಬೇಕಾಗಿದೆ. ಏನಂದ್ರೆ ನಿನ್ನ ಬೆಳಕನ್ನು ನೀನು ಕಡೆಗೆ ತಳ್ಳಿಕೊಳ್ಳಬೇಕಾಗಿದೆ. ಭಗವಂತನ ಪ್ರಖರ ಜ್ಯೋತಿ ಆ ರೀತಿಯಲ್ಲಿದೆ ಅಂತನ್ನೋದನ್ನ ತಿಳಿಸೋದಕ್ಕೆ ರೈಲ್ವೆ ಸಾರ್ಜೆಂಟ್ ಅನ್ನು ಉದಾಹರಣೆ ಕೊಡ್ತಾ ಇದ್ದಾರೆ. ಅವನು ಕೈನಲ್ಲಿ ಲಾಠಿ ನಡ್ಕೊಂಡಿರ್ತಾನೆ, ಅದೊಂದು ಬಗೆಯ ಲಾಠಿನು. ಆ ಲಾಠಿನು ಸುತ್ತ ಮೂರು ಕಡೆ ಮುಚ್ಚಿಕೊಂಡಿರುತ್ತೆ, ಮುಂದ್ಗಡೆ ಮಾತ್ರ ತೆರೆದಿರುತ್ತೆ. ಹೆಚ್ಚು ಕಡಿಮೆ ಟಾರ್ಚ್ ಇದ್ದ ಲೆಕ್ಕನೆ. ಅದರ ಬೆಳಕು ಅಂತಿರ್ತಕ್ಕಂಥದ್ದು ಮುಂದ್ಗಡೆ ಮಾತ್ರ ಹರಿಯುತ್ತದೆ. ಮುಂದ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇವನಿಗೆ ಗೊತ್ತಾಗ್ತದೆ, ಅದು ಇವನು ಯಾರು ಅಂತ ಗೊತ್ತಾಗುದಿಲ್ಲ. ಬರೀ ಆ ಒಂದು ದೀಪ ಮಾತ್ರ ಜನರ ಕಡೆಗೆ ಬರ್ತಾ ಇರುವಂತೆ ಅನುಭವ ಆಗ್ತದೆ. ಈ ದೀಪ ಮಾತ್ರ ಬರ್ತಾ ಇದೆಯಲ್ಲ, ಆ ದೀಪದ ಹಿನ್ನೆಲೆ ಇರ್ತಕ್ಕಂಥ ಮನುಷ್ಯ ಯಾರು, ಅವನು ನೋಡಬೇಕು ಅಂತ ಅಪೇಕ್ಷೆ ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನನ್ನೇ ಕೇಳ್ಕೊಳ್ಬೇಕು ಸ್ವಲ್ಪ ನಿನ್ನ ಆ ದೀಪವನ್ನ ನಿನ್ನ ಕಡೆಗೆ ತಿರುಗಿಸ್ಕೋ. ಹಾಗೇನೇ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು, ಅವನ ಬೆಳಕನ್ನು ಅವನ ಕಡೆಗೆ ತಿರುಗಿಸಿ ಅವನು ಯಾರು ಅಂತನ್ನೋದನ್ನ ಕಾಣುವಂತೆ ಅನುಕೂಲ ಕಲ್ಪಿಸಿಕೊಡ್ಬೇಕು ಅಂತ ಬಳಿಕ ಹೇಳ್ತಾರೆ. ಏ ಪ್ರಭು, ಕೃಪೆ ಮಾಡಿ ಜ್ಞಾನದ ಬೆಳಕನ್ನ ನಿನ್ನ ಮೇಲೆ ಬೀಳಿಸ್ಕೋ, ನಿನ್ನ ದರ್ಶನ ಮಾಡಬೇಕು ಅಂತಿದ್ದೇನೆ ಅಂತ. ಬೆಳಿಗ್ಗೆ ಇನ್ನೊಂದು ಮಾತು ಹೇಳ್ತಾರೆ, ಮನೆಯಲ್ಲಿ ಬೆಳಕು ಇಲ್ಲದೇ ಇತ್ತು ಅಂದ್ರೆ ಅದು ದಾರಿದ್ರ್ಯದ ಲಕ್ಷಣ. ಆದ್ರಿಂದ ಹೃದಯ ಮಧ್ಯದಲ್ಲಿ ಜ್ಞಾನದೀಪವನ್ನ ಹಚ್ಚಿ ಇಡಬೇಕು. ಇಲ್ಲಿ ಎರಡು ವಾಕ್ಯ, ಮನೆಯಲ್ಲಿ ಬೆಳಕು ಇಲ್ಲದೇ ಇತ್ತು ಅಂದ್ರೆ ಅದು ದಾರಿದ್ರ್ಯದ ಲಕ್ಷಣ ಅಂತ ಹೇಳಿದ್ರು. ಎಷ್ಟೋ ಜನ ಅನುಕೂಲಸ್ಥರ ಮನೆಯಲ್ಲೂ ಕೂಡ ಬೆಳಕನ್ನ ಮಂದ ಮಂದವಾಗಿ ಉರುತ್ತಾರೆ, ಕರೆಂಟ್ ಜಾಸ್ತಿ ಖರ್ಚಾಗುತ್ತೆ, ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರ ಮನೆಯಲ್ಲಿ ಬೆಳಕು ಚೆನ್ನಾಗಿ ಬೆಳಗೋದಿಲ್ವೋ ಅದೊಂದು ಬಗೆಯ ದಾರಿದ್ರ್ಯ ಲಕ್ಷಣ ಅಂತ. ಎಂತಹ ಬಡವರೇ ಆದರೂ ಕೂಡ ಸಂಜೆ ಆಯಿತು ಅಂತಂದ್ರೆ ದೀಪ ಹಚ್ಚಿ ಇಟ್ಟು ಯಾತಕ್ಕೆ ಅಂತ ಹೇಳಿದ್ರೆ ಆ ದಾರಿದ್ರ್ಯದ ಲಕ್ಷಣವನ್ನು ಓಡಿಸ್ಬಿಡ್ಬೇಕು. ಲಕ್ಷ್ಮಿ ಒಳಗೆ ಪ್ರವೇಶ ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಕು. ಆದರೆ ಜನರ ನಂಬಿಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಕತ್ತಲ ಕೋಣೆಯನ್ನೇ ಸೇರುವವಳು ಅಂತ. ಬೆಳಕು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವರಿವರ ಕಣ್ಣಿಗೆ ಬಿದ್ದು ಮಾಯವಾಗುವ ಸಂಭವ ಅಂತ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾ ಇದೆ, ಯಾರ ಮನೆಯಲ್ಲಿ ಬೆಳಕು ಸರಿಯಾಗಿ ಉರಿತಾ ಇಲ್ವೋ ಅವರದು ಅದು ದಾರಿದ್ರ್ಯ ಲಕ್ಷಣ ಅಂತ. ಇದನ್ನು ಉದಾಹರಣೆಯಾಗಿ ಕೊಟ್ಟರು. ಹೇಗೆ ಮನೆಯಲ್ಲಿ ಬೆಳಕು ಅಂತ ಹೇಳ್ತಕ್ಕಂಥ ದೇವತೆ ಹೋದ್ರೆ ಬಿಕೋ ಅಂತ ಅನಿಸ್ತದೋ ಅದೇ ರೀತಿಯಲ್ಲಿ ಮನುಷ್ಯರ ಹೃದಯದಲ್ಲಿ ವಿವೇಕ ಜ್ಯೋತಿ, ಜ್ಞಾನ ಜ್ಯೋತಿ ಅಂತಿರತಕ್ಕಂಥ ಅದು ಬೆಳಗದೇ ಇತ್ತು ಅಂತ ಹೇಳಿದ್ರೆ ಅದೊಂದು ಬಗೆಯ ದಾರಿದ್ರ್ಯ ಲಕ್ಷಣ. ನಿಜವಾದ ದಾರಿದ್ರ್ಯ ಅಂದ್ರೆ ಅದು ಅನ್ನಕ್ಕಿಂತ ದಾರಿದ್ರ್ಯ, ಬಟ್ಟೆಗಿಂತ ದಾರಿದ್ರ್ಯ, ಈ ಲೌಕಿಕವಾದಂತಹ ವಸ್ತುಗಳಿಂದ ದಾರಿದ್ರ್ಯ, ಇದು ಒಂದು ಬಗೆಯಲ್ಲಿರುವಂತಹ ಸ್ಥಿತಿ. ಹೇಗಾದರೂ ಕಷ್ಟಪಟ್ಟು ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು, ಜ್ಞಾನ ಜ್ಯೋತಿಯನ್ನು ಒಳಗಡೆ ಹೊತ್ತಿಸಿಕೊಳ್ಬೇಕು. ಹೃದಯ ಮಂದಿರದಲ್ಲಿ ಜ್ಞಾನ ದೇವಿಗೆ ಹಚ್ಚಿ ಬ್ರಹ್ಮಮಯಿ ಮಾತಾಯ ಮುಖವ ನೋಡು. ಶ್ರೀರಾಮಕೃಷ್ಣರು ಈ ಹಾಡಿನ ಒಂದು ಚರಣವನ್ನ ಹೇಳ್ತಾರೆ. ಹೃದಯ ಮಂದಿರದಲ್ಲಿ ಜ್ಞಾನ ದೇವಿಗೆ ಹಚ್ಚಿ ಬ್ರಹ್ಮಮಯಿ ಮಾತಾಯ ಮುಖವ ನೋಡು. ಬ್ರಹ್ಮಮಯಿ ಹೃದಯ ಗುಹೆಯಲ್ಲಿ ಇದ್ದಾರೆ. ಈಗ ಅದು ಕತ್ತಲು, ಕಣ್ಣು ಮುಚ್ಕೊಂಡು ನೋಡಿದ್ರೆ ನಮ್ಮ ಹೃದಯದಲ್ಲಿ ಏನ್ ಬೆಳಕು ಕಾಣ್ತದೆ ನಮಗೆ? ಕೇವಲ ಕತ್ತಲು. ಆದರೆ ಅಲ್ಲೇ ಇರುವುದು ಜ್ಯೋತಿ, ಜ್ಞಾನ ಜ್ಯೋತಿ ಇರೋದು. ಅದನ್ನ ನಾವು ಹೊತ್ತಿಸಬೇಕಾಗಿದೆ. ಜ್ಞಾನ ಜ್ಯೋತಿಯನ್ನು ಹೊತ್ತಿಸಿದಾಗ ಜಗನ್ಮಾತೆಯ ವ್ಯಕ್ತಿತ್ವ ಅಂತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ ಅಂತನ್ನುವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಶ್ರೀರಾಮಕೃಷ್ಣ ಸಂಭಾಷಣೆ ಬೋಧನೆ ಮುಗಿದಿದೆ. ಮಾಸ್ಟರ್ ಮಾಷೆಯ ಈಗ ಬೇರೆ ವಿಷಯ ಬರೀತಾ ಇದ್ದಾನೆ. ವಿಜಯಕೃಷ್ಣ ಗೋಸ್ವಾಮಿ ತನ್ನೊಡನೆ ಔಷಧ ತಂದಿದ್ದಾನೆ. ಅದನ್ನು ಸೇವಿಸುವುದಕ್ಕಾಗಿ ಆತನಿಗೆ ಸ್ವಲ್ಪ ನೀರು ಬೇಕಾಗಿತ್ತು. ಪರಮಹಂಸರು ಒಬ್ಬ ಭಕ್ತನಿಗೆ ಹೇಳಿದ್ರು ಆತನಿಗೆ ನೀರು ತಂದುಕೊಡುವಂತೆ. ಪರಮಹಂಸರು ಅಹೇತುಕ ಕೃಪಾ ಸಿಂಧು, ವಿಜಯನಿಗೆ ಬಹುವಾಗಿ ಬಡತನ ಬಿದ್ದುದರಿಂದ ಪರಮಹಂಸರು ಆತನ ದೋಣಿ ಮತ್ತು ಗಾಡಿ ಬಾಡಿಗೆ ಇವುಗಳ ವ್ಯವಸ್ಥೆ ಮಾಡಿದ್ದಾರೆ. ವಿಜಯ, ಬಲರಾಮ್ ಬೋಸ್, ಮಾಸ್ಟರ್, ಇನ್ನೂ ಕೆಲವು ಮಂದಿ ಭಕ್ತರು ದೋಣಿಯಲ್ಲಿ ಕುಳಿತುಕೊಂಡು ಕಲ್ಕತ್ತಕ್ಕೆ ಹೊರಟರು ಅಂತನ್ನುವಲ್ಲಿಗೆ ಈ ಒಂದು ಅಧ್ಯಾಯ ಮುಗಿಯುತ್ತದೆ. ಇಲ್ಲಿ ಎರಡು ಮಾತನ್ನ ಮಾಸ್ಟರ್ ಮಾಷೆಯ ಬರಿತಾ ಇದ್ದಾರೆ. ಒಂದು, ವಿಜಯಕೃಷ್ಣ ಗೋಸ್ವಾಮಿಗೆ ಆರೋಗ್ಯ ಸರಿ ಇಲ್ಲ, ಹೊಟ್ಟೆ ನೋವು, ಅದಕ್ಕೆ ಔಷಧ ತಂದುಕೊಂಡಿರ್ತಾನೆ. ಎಲ್ಲವಾಗಲೂ ಕೂಡ ಔಷಧ, ಅವರವರಿಗೆ ಸಂಬಂಧಪಟ್ಟಂತಹ ಔಷಧ ಯಾವಾಗಲೂ ಕೂಡ ಅವರವರ ಜೇಬಿನಲ್ಲಿ ಇರುತ್ತೆ. ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರಿಗೆ ಡಯಾನಿಲ್ ಇರುತ್ತೆ, ಅಥವಾ ಇನ್ಯಾವ ಮೆಡಿಸಿನ್ ಇರುತ್ತೆ. ಆಸ್ಮ ಇರುವವರಿಗೆ ಅದೊಂದು ಮಾತ್ರೆ ಇರುತ್ತೆ. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ತಕ್ಷಣ ಮಾತ್ರೆ ಅಲ್ಲಿ ಸಿದ್ಧವಾಗಿರ್ಬೇಕಾಗುತ್ತೆ. ಮಾಸ್ಟರ್ ಮಾಷೆ ಅದನ್ನು ಕೂಡ ಇಲ್ಲಿ ಬರೆದಿಟ್ಟಿದ್ದಾರೆ, ತುಂಬಾ ಸ್ವಾರಸ್ಯವಾಗಿ ಗಮನಿಸೋದಕ್ಕೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಏನು ಹೇಳಿದ್ರೆ, ಶ್ರೀರಾಮಕೃಷ್ಣರು ವಿಜಯಕೃಷ್ಣ ಗೋಸ್ವಾಮಿಗೆ ಆ ದೋಣಿಯಲ್ಲಿ ಹೋಗೋದಕ್ಕೆ ದೋಣಿಯ ಬಾಡಿಗೆಯನ್ನ, ದೋಣಿಯ ವ್ಯವಸ್ಥೆ ಮಾಡೋದಲ್ಲದೆ ಆಮೇಲೆ ಗಾಡಿ ಬಾಡಿಗೆಯನ್ನು ಕೂಡ ಮಾಡಿಕೊಳ್ತಾರೆ. ಶ್ರೀರಾಮಕೃಷ್ಣರು ಕಾಸು ಮುಟ್ಟದೇ ಇರತಕ್ಕಂತಹ, ಕಾಮಿನಿ ಕಾಂಚನ ತ್ಯಾಗ ಮಾಡಿದಂತಹ ಶ್ರೇಷ್ಠ ಸನ್ಯಾಸಿ, ಉಚ್ಚ ಮಟ್ಟದ ಸನ್ಯಾಸಿ. ಕಾಂಚನವನ್ನ ಅವರು ಮುಟ್ಟಲಿಲ್ಲ, ಆದರೆ ಮುಟ್ಟಿದವರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ರು. ಮಥುರಾನಾಥ ವಿಶ್ವಾಸ, ತ್ರೈಲೋಕ್ಯನಾಥ ವಿಶ್ವಾಸ, ಯಮ ಮಲ್ಲಿಕ್, ಆಮೇಲೆ ಸುರೇಂದ್ರನಾಥ ಮಿತ್ರ, ಬಲರಾಮ್ ಬೋಸ್ ಇತ್ಯಾದಿ ಶ್ರೀಮಂತ ವರ್ಗದವರು ಅವರ ಆತ್ಮೀಯ ಭಕ್ತರಾಗಿ ಅವರ ಜೊತೆಯಲ್ಲೇ ಅವರು ಏನು ಹೇಳಿದ್ರೆ ಆ ಬಗೆಯ ಸೇವೆ ಮಾಡೋದಕ್ಕೆ ಸಿದ್ಧರಾಗಿ ಇದ್ರು. ಈ ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರುವ ಒಂದು ಕ್ರಮ ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಶ್ರೀರಾಮಕೃಷ್ಣದ ಪರಂಪರೆಯವರು, ಖಂಡಿತವಾಗಿ ಕಾಸು ಮುಟ್ಟಬಾರ್ದು. ಆದ್ರೆ ಎಷ್ಟು ಮುಟ್ತಾ ಇದ್ದೀವಿ ನಾವು? ಎಣಿಸೋದು ಕೂಡ ಅಲ್ಲಿ ಆಫೀಸ್ನಲ್ಲಿ ದುಡ್ಡು ಎಣಿಸೋದು ಕೂಡ ನಾವು ಸನ್ಯಾಸಿಗಳದ್ದೇ ನೇಮಕ ಮಾಡಿಬಿಟ್ಟಿದ್ದೀವಿ. ಬೇರೆ ಯಾರಾದ್ರೂ ಇಟ್ಕೊಳ್ಬಾರ್ದೆ ಇಟ್ಕೊಂಡ್ರೆ ನಿಮ್ಮ ಹಣ ಎಲ್ಲಿರುತ್ತೆ ಗೊತ್ತಾ? ಹಣ ಮತ್ತು ಹೆಣ್ಣಿನ ವಿಷಯದಲ್ಲಿ ಅದನ್ನು ಇನ್ನೊಬ್ಬರ ಕೈನಲ್ಲಿ ಕೊಟ್ಟು ಸುರಕ್ಷಿತವಾಗಿ ಇಟ್ಟಿರ್ತೇನೆ ಅಂತ ಹೇಳೋದು ಬಹಳ ಕಷ್ಟ. ಅದು ಪರಿಶುದ್ಧವಾಗಿ ಇರುತ್ತದೆ ಅಥವಾ ಕಳೆದು ಹೋಗದೆ ಇರುತ್ತದೆ, ಲೆಕ್ಕಾಚಾರ ವ್ಯತ್ಯಾಸವಾಗದೆ ಇರುತ್ತದೆ ಅಂತ ಹೇಳೋದು ಬಹಳ ಕಷ್ಟ. ಆದ್ರಿಂದ ಶ್ರೀರಾಮಕೃಷ್ಣದ ಪರಂಪರೆಯ ಸನ್ಯಾಸಿಗಳೇ ಆದರೂ ಕೂಡ ಕಾಂಚನವನ್ನ ಅವರು ಕೈಯಲ್ಲಿ ಹಿಡಿಯಬೇಕಾಗ್ತದೆ, ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಸಂದರ್ಭೋಚಿತವಾಗಿ ಸೇವೆ ಮಾಡೋದಕ್ಕೋಸ್ಕರವೇ. ಬಹುಜನ ಹಿತಾಯ ಬಹುಜನ ಸುಖಾಯ, ಸನ್ಯಾಸಿಯ ಜೀವನ ಅವರು ಎದ್ದು ಬಿದ್ದು ಹೋಗಿ ಸೇವೆ ಮಾಡದೇ ಇದ್ರು ಕೂಡ ತಮ್ಮ ಬಳಿಗೆ ಬಂದವರಿಗೆ ಒಂದಿಷ್ಟು ಮಾಡಬೇಕು. ಆದರೆ ಬಹಳ ತೀಕ್ಷ್ಣವಾಗಿ ಕಟುವಾಗಿ ಆಲೋಚನೆ ಮಾಡ್ತು ಅಂತ ಹೇಳಿದ್ರೆ, ಹಣವನ್ನು ಮುಟ್ಟದೆಯೂ ಕೂಡ ಸನ್ಯಾಸಿಯೊಬ್ಬ ಸೇವೆ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಹಣದ ಮೂಲಕ ಸೇವೆ ಮಾಡೋದಕ್ಕಿಂತ ಜ್ಞಾನದಾನ ಅದರ ಕಡೆಗೆ ಅವನು ಗಮನ ವಹಿಸಿದ್ರೆ ಸಾಕು ಅಂತ ಈ ನಡುವೆ ನಾನು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದೇನೆ. ನಮಗೆ ಆ ಸ್ವಾಮಿಗಳು ಹಣ ಕೊಡ್ತಾ ಇದ್ದಾರೆ, ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅಂತನ್ನುವ ಕೀರ್ತಿಗಿಂತ ನಮ್ಮ ಅಜ್ಞಾನವನ್ನು ಹೋಗಲಾಡ್ತಾ ಇದ್ದಾರೆ ಅಂತನ್ನುವ ಕೀರ್ತಿ ಒಳ್ಳೆಯದು. ಅದಕ್ಕೆ ಅಂತಂದ್ರೆ ಹಣ ಬರುತ್ತೆ, ಹಣ ಬರುತ್ತೆ, ಜನ ನೋಡ್ತಾ ಇದ್ದಾರೆ ಏನಪ್ಪ ಹಣ ಬರುತ್ತೆ ಬರುತ್ತೆ ಬರುತ್ತೆ ಅವರಿಗೆ ಅಂತ ರೂಪಾಯಿ ಕೊಟ್ಟಿದ್ರೆ, 10 ರೂಪಾಯಿ ಬಂದಿದ್ರೆ 10,000 ಲೆಕ್ಕ ಹಾಕ್ತಾರೆ. ಮನಸ್ಸಲ್ಲೇ ಲೆಕ್ಕ ಹಾಕೋದಕ್ಕೆ ಕಷ್ಟ. ಆಮೇಲೆ ಈ ಕಡೆಯಿಂದ ಸ್ವಾಮಿಗಳ ಕೈಯಿಂದ ಮಠದ ಮೂಲಕ ಅದೆಷ್ಟು ಖರ್ಚಾಗುತ್ತೆ ಅದನ್ನ ಅವ್ರು ನೋಡಿರಲ್ಲ ಪಾಪ. ಆ ಹೊತ್ತಿಗೆ ಅವರೆಲ್ಲೋ ಮುಖ ಬೇರೆ ಕಡೆ ತಿರುಗಿಸ್ಕೊಂಡಿರ್ತಾರೆ, ಜಾತ್ರ ಮಾತನಾಡ್ತಾ ಇರ್ತಾರೆ. ಹೀಗಾಗಿ ಒಂದು ಸ್ವಾರಸ್ಯ ನಡೆಯಿತು. ಒಮ್ಮೆ ನಮ್ಮ ವಿವೇಕಾನಂದ ಬಾಲಕೃಷ್ಣದ 5-6 ಜನ ನಾಯಕರು ಲೀಡರ್ಸ್ ಸುಮಾರು 5-6 ವರ್ಷ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದರು. ಅದರ ಪರಿಣಾಮವಾಗಿ ಅವರೆಲ್ಲರಿಗೂ ಅವರೆಲ್ಲ ಕಾರ್ಯದರ್ಗರು ಕಾರ್ಯದರ್ಗರಾಗಿ ಬೆಳೆದಿದ್ದಾರೆ. ಅವರಿಗೆಲ್ಲ ಒಂದೊಂದು ವಾಚ್ ಕೊಡಬೇಕು ಅಂತ ಮನಸ್ಸಾಯ್ತು ನನಗೆ. ಸಾಮಾನ್ಯವಾಗಿ ಕಾಲೇಜಿಗೆ ಬರ್ತಾ ಹುಡುಗರಿಗೆ ಒಂದು ವಾಚ್ ಕೊಟ್ಕೊಳ್ಬೇಕು ಅನ್ನೋ ಮನಸ್ಸಾಗುತ್ತೆ. ನಾನು ಕೂಡ ಹಿಂದೆ ನಾನು ಸಂಪಾದನೆ ಮಾಡೋದು ಶುರು ಮಾಡಿದ ಮೇಲೆ ಮೊದಲು ಕೊಂಡ್ಕೊಂಡಿದ್ದೆ ಒಂದು ವಾಚು. ಆದ್ರಿಂದ ಈ ಹುಡುಗರು ಕೂಡ ಕೊಡಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಾನು ಒಬ್ಬರು ಶ್ರೀಮಂತರನ್ನ ಅವ್ರು ಎಂಥವ್ರನ್ನ ಪತ್ತೆ ಹಚ್ಚುತ್ತೀನಿ, ನಾನು ಯಾರು ಶಾಂತವಾಗಿರ್ಬಲ್ರೋ, ಕೊಟ್ಟು ಸುಮ್ಮನಿರ್ಬಲ್ರೋ, ಸ್ವಾಮಿಗಳು ಕೇಳಿದ್ರು ಹೊಟ್ಟೆ ಹೊಟ್ಟೆ ಅಂತ ಅದಂತರ ಹೇಳದೆ ಇರತಕ್ಕಂಥವ್ರನ್ನೇ ಹುಡುಕಿ ಎಲ್ಲರಿಗೂ ಹೋಗಿ ಈ ಥರ ಮಾಡಬೇಕು ಅಂತ ಇದ್ದೇನೆ. ಹುಡುಗರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿ. ಆಮೇಲೆ ಹೆಚ್ಚಿನದನ್ನ ನಾನು ಬಾಕಿ ಉಳಿದವರು ಯಾರನ್ನ ಕೇಳ್ಕೊಡ್ತೇನೆ ಅಂತ ಹೇಳಿದ್ರೆ ಅವರು ಒಬ್ಬರೇ ಅಷ್ಟನ್ನು ಒದಗಿಸ್ಕೊಟ್ಬಿಟ್ರು. ಅಲ್ಲಿಗೆ ನನ್ನ ಆಸೆ ಈಡೇರಿತು, ಕೆಲಸ ಮುಗಿಯಿತು. ಆದರೆ ನನ್ನ ಹತ್ರ ಈ ತರಹ ಬರ್ತಾ ಇರಲಿಲ್ಲ, ಈಗ ನೀವು ಏನು ಮಾಡ್ತಾ ಇದ್ದೀರೋ ಅವ್ರು ಬರ್ತಾ ಇರಲಿಲ್ಲ. ಅದರಿಂದ ನಾನು ಕೇಳಬೇಕಾಯ್ತು. ಈಗ ನಾನು ಯಾರನ್ನು ಕೇಳ್ತಾ ಇಲ್ಲ, ಏನಾರು ಮಾಡಬೇಕು ಅಂತಿದ್ರೆ ಅಲ್ಲೇ ಇರುತ್ತೆ, ನೀವು ಕೊಟ್ಟಿಟ್ಟಿದ್ದು ಮಾಡಿಬಿಡ್ತೀನಿ ನಾನು. ಈಗೇನಾಗುತ್ತೆ, ಅಲ್ಲಿ ಮುಗಿಲಿಲ್ಲ ಕತೆ. ಈ ಹೊತ್ತಿಗೆ ಅಲ್ಲೇ ಒಂದು 2-3 ಜನ ಸ್ವಯಂ ಸೇವಕರಲ್ಲೇ ಹಿರಿಯರು ಒಂದು 5-10 ರೂಪಾಯಿಯನ್ನ ಕೊಡ್ತಾ ಇದ್ರು. ಸ್ವಾಮೀಜಿ, ಇದು ಹುಡುಗರಿಗೆ ಸ್ಲೇಟು ಕಡ್ಡಿ ಪೆನ್ಸಿಲು ಇಂಥವ್ರಿಗೆ ಕೊಂಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ ನೀವು ಅಂತ. ಹಾಗೆ ಅಂತ ಹೇಳಿದ್ರು, ಯಾವಾಗ ಈ ವಾಚ್ ಕೊಟ್ಟನು ಆ ಸ್ವಯಂ ಸೇವಕರು ಮಾತನಾಡ್ಕೊಂಡ್ರು ಅಂತೆ, ನಾವು ಸ್ವಾಮಿಗಳಿಗೆ ಹಣ ಕೊಡೋದು ಸ್ಲೇಟು ಕಡ್ಡಿ ಪೆನ್ಸಿಲು ಇತ್ಯಾದಿಗೆ ಅಂತ, ಇವರು ವಾಚ್ ತೆರೆಸ್ಕೊಡ್ತಾ ಇದ್ದಾರೆ. ಆಗ ನಾನು ಆಲೋಚನೆ ಮಾಡಿದೆ, ಎಲ್ಲ ಇವ್ರು ಹೀಗೆ ಹೇಳಿದ್ರಲ್ಲ, ಅವ್ರು ಕೊಡ್ತಕ್ಕಂಥ 5-10 ರೂಪಾಯಿನಲ್ಲಿ 150-160 ರೂಪಾಯಿ ವಾಚ್ ಒಬ್ಬೊಬ್ಬರಿಗೆ ಆತಂಕ ಕೊಡೋದು ಸಾಧ್ಯವೇ? ಎಲ್ಲಿಂದೆಲ್ಲಿಗೆ ಅಷ್ಟೇ ಅಲ್ಲ, ಅವರು ಆ ಥರದ ಒಂದು ದೂರನ್ನು ಹೇಳಿದ್ದಲ್ಲದೆ ಕೊಡೋದು ನಿಲ್ಲಿಸ್ಬಿಟ್ಟು ಮೊದಲು ಸಾರ್ವಜನಿಕವಾಗಿ ಕೊಡ್ತಾ ಇದ್ರು, ಗುಟ್ಟಾಗಿ ನಿಲ್ಲಿಸ್ಬಿಟ್ರು. ಹುಡುಗರೆಲ್ಲ ತಿಳ್ಕೊಂಡಿದ್ರು ಅವರಿಂದ ಬರ್ತಾ ಇತ್ತು ಬರ್ತಾ ಇತ್ತು ಅಂತ, ಕೈಯಲ್ಲಿ ಹಣ ಇಲ್ಲ, ಕೊಡೋದು ನಿಲ್ಲಿಸ್ಬಿಟ್ರು. ಈ ಕಡೆ ನೀನು ಏನ್ಕೊಳ್ಳುತ್ತಾನು? ಸಾರ್ವಜನಿಕವಾಗಿ ಎಲ್ಲರ ಕಣ್ಣೆದುರಿಗೆ ಕೊಡ್ತಾ ಗುಟ್ಟಾಗಿ ನಿಲ್ಸ್ಬಿಟ್ರು. ಆಗ ನಾನು ಸಾರ್ವಜನಿಕವಾಗಿ ಹೇಳಿದೆ ಅವರಿಗೆ ಕೊಡೋದು ನಿಲ್ಸಿದಾರಪ್ಪ ಅಂತ. ಇಲ್ದ್ರೆ ಇವ್ರು ಏನ್ ತಿಳ್ಕೊತಾರೆ ಅಂತ ಹೇಳಿದ್ರೆ ಬರ್ತಾ ಇದೆ, ಸುಮ್ಮನೆ ಒಳಗೆ ಹಾಕೋತಾ ಇದ್ದಾರೆ. ಬಹಳ ಕಷ್ಟ. ಹಣ ಮತ್ತು ಹೆಣ್ಣು, ಕಾಮ ಕಾಂಚನ, ಇವುಗಳ ಸಂಬಂಧ ಯಾವುದೇ ರೀತಿಯಲ್ಲಿ ಅವುಗಳನ್ನ ಏರ್ಪಡ ನಾವು ವ್ಯವಸ್ಥಿತವಾಗಿ ನಡ್ಕೊಂಡ್ರು ಕೂಡ, ಎಷ್ಟು ಜಾಗರೂಕತೆಯಿಂದ ನಡ್ಕೊಂಡ್ರು ಕೂಡ ಏನಾದರೂ ಒಂದು ಮಾತು ಕೊಟ್ಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇದೆ. ಆದ್ದರಿಂದ ಎಷ್ಟರ ಮಟ್ಟಿಗೆ ಶ್ರೀರಾಮಭಕ್ತರು ಮುಕ್ತರಾಗಿದ್ದಾರೋ ಎಷ್ಟರ ಮಟ್ಟಿಗೆ ಮುಕ್ತರಾಗಿರ್ತಕ್ಕಂಥದ್ದು ಪರಮ ಮಂಗಳಕರವಾಗಿರ್ತದೆ ಅಂತ ಇರತಕ್ಕಂಥ ಅನುಭವಗಳು, ಇಂಥ ಅನುಭವಗಳು ಹಲವಾಗಿವೆ ನನ್ನ ಹತ್ರ. ಅಂತೂ ಇಲ್ಲಿ ಶ್ರೀರಾಮಕೃಷ್ಣರು ಆ ವಿಜಯಕೃಷ್ಣ ಗೋಸ್ವಾಮಿಯ ಮೇಲೆ ಅವರು ಭಕ್ತ ಆದ್ರಿಂದ ನಾನು ಹೇಳಿದ ಸಜ್ಜನ ದೇವೋಭವ, ಸಜ್ಜನ ದೇವೋಭವ, ಇವರು ಸಜ್ಜನ ದೇವೋಭವದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಅವನು ಸಜ್ಜನ ಮಹಾಭಕ್ತ, ಆದ್ರಿಂದ ಅವನು ಗಾಡಿ ಬಾಡಿಗೆ ಗೋಣಿ ಬಾಡಿಗೆ ಸಂಬಂಧಪಟ್ಟಂತೆಯೂ ಕೂಡ ಆಲೋಚನೆ ವಹಿಸಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಬೇಕಾದ್ದು, ಮಾಡಬಹುದಾದ್ದು. ಶ್ರೀರಾಮಕೃಷ್ಣ ಯೋಚನೆ, ನಾನು ಹಣ ಮುಟ್ತಕ್ಕಂಥವನಲ್ಲ, ಆದ್ರಿಂದ ಅವನಿಗೆ ನಾನೇ ಹತ್ರ ಕೊಡಬೇಕು. ಅವನು ಹೇಗಿದ್ರು ಗ್ರಹಸ್ಥ, ಅಂದ್ಮೇಲೆ ಒಂದು ಬಗ್ಗೆ ಸಂಪಾದನೆ ಇದ್ದೇ ಇರ್ತದೆ ಅವನಿಗೆ, ಅವನು ಅವತ್ತೆ ಅವನು ಮಾಡ್ಕೋತಾನೆ ಅಂತ ಸುಮ್ಮನೆ ರಾಮಕೃಷ್ಣ ಅಂತ ಅಂದ್ಕೊಂಡು ಹೋದಾಗಿತ್ತು. ಆದರೆ ಇದನ್ನು ಯೋಚನೆ ಮಾಡ್ತಾರೆ. ಶ್ರೀ ಶಾರದಾದೇವಿ ಜೀವನ ಗಂಗಾದಲ್ಲಿ ಒಂದು ಮಾತು ಬರುತ್ತೆ. ಎಷ್ಟೋ ಜನ ಯುವಕರೆಲ್ಲ ಬರ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಬಳಿಗೆ. ಅದೇ ಕೆಲವು ಹುಡುಗರಿಗೆ ಎಲ್ಲ ಹುಡುಗರು ಅವರೆಲ್ಲ ಅವರಿಗೆ ತಂದೆ ತಾಯಿಂದರು ಅಷ್ಟು ಹಣ ಕೊಡೋದಿಲ್ಲ ಅವರಿಗೆ. ಆದರೆ ವಾಪಸ್ ಹೋಗಬೇಕಾದ್ರೆ ಗಾಡಿ ಬಾಡಿಗೆ ಬೇಕೇ ಬೇಕಾಗುತ್ತೆ. ಅದಕ್ಕೆ ಶ್ರೀಮಾತೆ ಶಾರದಾದೇವಿಯವರು ಒಂದು ಹಣೆ ಎರಡು ಹಣೆ ಅದನ್ನು ಹೊರಗಡೆ ಕಟ್ಟೆ ಮೇಲೆ ಇಟ್ಟಿರ್ತಿದ್ರು. ಅವರು ಗಂಡಸರನ್ನ ನೋಡ್ತಿರ್ಲಿಲ್ಲ. ಆದರೆ ಈ ಹುಡುಗರಿಗೆ ಹಣ ಕೊಡುವ ವ್ಯವಸ್ಥೆ ಅವರಿಗೆ, ಯಾಕೆ ಶ್ರೀರಾಮಕೃಷ್ಣ ಅವ್ರು ಮುಟ್ಟದಿಲ್ವಲ್ಲ ಕೈನಲ್ಲಿ, ಮುಟ್ಟಿದ್ರೆ ಚೇಳು ಕೊಟ್ಟಿದಾಗ ಆಗುತ್ತಲ್ಲ, ಕುಡ್ಕಿದಾಗ ಆಗುತ್ತಲ್ಲ, ಶ್ರೀಮಾತೆ ಅವರಿಗೆ ಕುಟ್ಟಿದಾಗ ಆಗುವುದಿಲ್ಲ. ಆದ್ರಿಂದ ಅವರು ಅದನ್ನ ವ್ಯವಸ್ಥೆ ಮಾಡ ಏನೋ ಒಂದು ನಾಲ್ಕಾಸು ಇದ್ದ ಈ ಹುಡುಗರಿಗೆ ದಾರಿದರ್ಶಿಗೆ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ಅಲ್ಲಿ ಕಟ್ಟೆ ಮೇಲೆ ಇಟ್ಟು ಅವ್ರು ಹೋಗುವ ತಿಂಗ್ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ. ಯಾತಕ್ಕೆ ಈ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸತ್ಕಾರ್ಯದಲ್ಲಿ ಜನ ಯುವಕರೋ ಸ್ತ್ರೀಯರೋ ಪುರುಷರೋ ಸತ್ಕಾರ್ಯದಲ್ಲಿ ಅವರು ಮುಂದುವರಿತಾ ಇರುವಾಗ, ಪ್ರವೃತ್ತರಾಗ್ತಾ ಇರುವಾಗ, ಅಂಥವ್ರಿಗೇನಾದರೂ ಆರ್ಥಿಕ ಮುಗ್ಗಟ್ಟು ಇತ್ತು ಅಂತ ಹೇಳಿದ್ರೆ, ಅದನ್ನ ಆರ್ಥಿಕ ಅನುಕೂಲ ಇರುವವರಿದಾರಲ್ಲ, ಅವರೇ ಪತ್ತೆ ಹಚ್ಚಿ ಅವರೇ ಭಾವಿಸಿ ಕೊಡಬೇಕು. ಆಗ ಸತ್ಕಾರ್ಯ ಮುಂದುವರಿತದೆ, ಧರ್ಮ ಮುಂದುವರಿತದೆ, ಧರ್ಮ ಚೈತನ್ಯಮಯವಾಗಿರುತ್ತದೆ. ಇಲ್ಲಿದ್ರೆ ಬಾಕಿ ಉಳಿದಂತೂ ಜಗತ್ತಲ್ಲಿ ಏನೇನು ನೀವು ಕಾಣ್ತಾ ಇದ್ದೀರೋ ಅವುಗಳೇ ಬಹಳ ಮುಂದಕೊಂಡು ಹೋಗುತ್ತವೆ. ಅವರಿಗೆಲ್ಲ ಎಷ್ಟು ಬೇಕಾದ್ರೂ ಖರ್ಚು ಮಾಡೋದಕ್ಕೆ ಅವರಿಗೆ ಹಣ ಇರುತ್ತೆ. ಆದರೆ ಧರ್ಮ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಣ ಇರೋದಿಲ್ಲ. ಆಲೋಚನೆ ಮಾಡಬೇಕಾದಂತಹ ಒಂದು ವಿಷಯ ಇದೆ. ಆದ್ರಿಂದ ನಮ್ಮ ಕೈನಲ್ಲಿರ್ತಕ್ಕಂಥ ಹಣ ಧಾರ್ಮಿಕರಿಗೆ, ಧಾರ್ಮಿಕ ಕಾರ್ಯಗಳಿಗೆ ಖಂಡಿತವಾಗಿ ವಿನಿಯೋಗಿಸಲ್ಪಡುವಂತೆ ನೋಡ್ಕೊಳ್ಬೇಕು. ಅದು ಎಲ್ಲೇ ಆಗಿರಲಿ, ಅದು ಧಾರ್ಮಿಕ ಕಾರ್ಯ ಎಲ್ಲೇ ಆಗಿರಲಿ, ಅದು ರಾಮಕೃಷ್ಣಾಶ್ರಮದಲ್ಲೇ ಆಗಿರ್ಬೇಕಾಗಿಲ್ಲ. ಯಾಕಂದ್ರೆ ರಾಮಕೃಷ್ಣಾಶ್ರಮ ಈ ಜಗತ್ತೆಲ್ಲ ನೋಡ್ಕೊಳ್ತಾಗಿಲ್ಲ, ಮೂಲೆ ಮೂಲೆ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಧಾರ್ಮಿಕ ಕಾರ್ಯ ನಡೀತದೋ ಅಲ್ಲಿ ಹೋಗಿ ನಮ್ಮಿಂದ ಏನಾಗಬೇಕು ತಗೊಳ್ಳಿ ಮಾಡಿ, ಪ್ರಾಮಾಣಿಕವಾಗಿ ಸಜ್ಜನರಾದವರು ಸೇರಿ ಪ್ರಾಮಾಣಿಕವಾಗಿ ಎಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ನಮ್ಮ ಆರ್ಥಿಕ ನೆರವನ್ನು ನೀಡುವಂತಹ ಒಂದು ಕಾರ್ಯದಲ್ಲಿ ನಾವು ಕೂಡ ಪ್ರವೃತ್ತರಾಗಬೇಕು. ನಾವಾಗಿಯೇ ಮುಂದುವರೆದು ಹೋಗಿ ಮಾಡಬೇಕು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಸಜ್ಜನರು ಹಣ ಕೇಳುವಲ್ಲಿ ಸ್ವಲ್ಪ ಹಿಂದೆ, ಸ್ವಲ್ಪ ನಾಚಿಕೆಯನ್ನು ಪಟ್ಕೊಳ್ಬಹುದು. ಆದ್ರಿಂದ ಅಂಥವ್ರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ನಾವು ಶ್ರೀರಾಮಕೃಷ್ಣ ಈ ಒಂದು ನಡವಳಿಕೆಯಲ್ಲಿ ಕಾಣ್ತೇವೆ. 1ನೇ ಜನವರಿ 1883 ಮಾರ್ಗಶಿರ ಕೃಷ್ಣ ಅಷ್ಟಮಿ, ಸೋಮವಾರ ಅವತ್ತಿನ ದಿನದ ಕಾರ್ಯವನ್ನ ಮಾತನ್ನ ಘಟನೆಯನ್ನ ಈಗ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ. ಶ್ರೀರಾಮಕೃಷ್ಣರು ಕಾಳಿ ದೇವಾಲಯದ ತಮ್ಮ ಕೊಠಡಿಯಲ್ಲಿ ನೆಲದ ಮೇಲೆ ಹಾದಿದ್ದಂತಹ ಮಂದಳಿಗೆಯ ಮೇಲೆ ಅಂದರೆ ಮಣಿಯ ಮೇಲೆ ಕುಳಿತಿದ್ದಾರೆ. ಗಂಟೆ ಬೆಳಗಿನ 8, ಚಳಿಗಾಲವಾದ್ರಿಂದ ಶಾಲನ್ನ ಹೊತ್ತುಕೊಂಡಿದ್ದಾರೆ. ಪ್ರಾಣಕೃಷ್ಣ ಮಾಸ್ಟರ್ ಮಹಾಶಯ ಅವರ ಮುಂದೆ ಕುಳಿತಿದ್ದಾರೆ. ರಾಖಾಲನು ಕೊಠಡಿಯಲ್ಲಿ ಉಳಿದಿದ್ದಾನೆ. ಪ್ರಾಣಕೃಷ್ಣ ಸರ್ಕಾರದ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾನೆ, ಕಲ್ಕತ್ತಾದಲ್ಲಿ ವಾಸವಾಗಿದ್ದಾನೆ. ಆತನಿಗೆ ಮೊದಲನೆಯ ಹೆಂಡತಿಯಲ್ಲಿ ಮಕ್ಕಳು ಇಲ್ಲದೇ ಇದ್ದುದರಿಂದ ಆಕೆಯ ಅನುಮತಿ ಪಡೆದು ಎರಡನೆಯ ಹೆಂಡತಿಯನ್ನ ಮದುವೆಯಾಗಿದ್ದಾನೆ. ಎರಡನೆಯ ಹೆಂಡತಿಯಲ್ಲಿ ಆತನಿಗೆ ಒಬ್ಬ ಮಗನಿದ್ದಾನೆ. ಆ ಪ್ರಾಣಕೃಷ್ಣ ಸ್ವಲ್ಪ ದಪ್ಪವಾಗಿದ್ದುದರಿಂದ ಪರಮಹಂಸರು ಆತನನ್ನ ಸಂಬೋಧಿಸ್ತಾ ಇದ್ರು, ಗಡಿಯ ಬ್ರಾಹ್ಮಣ ಅಂತ. ಹಾಗೆ ಅಂತ ಅವನೇ ಬರೆದಿದ್ದಾನೆ ಮಾಸ್ಟರ್ ಮಹಾಶಯ. ಪರಮಹಂಸರನ್ನ ಕಂಡ್ರೆ ಆತನಿಗೆ ವಿಶೇಷ ಗೌರವ. ಗೃಹಸ್ಥನಾದರೂ ಪ್ರಾಣಕೃಷ್ಣನಿಗೆ ವೇದಾಂತ ವಿಚಾರದಲ್ಲಿ ತುಂಬಾ ಪ್ರೀತಿ. ಆತ ಹೇಳ್ತಾನೆ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಅವನೇ ನಾನು ಅಂದ್ರೆ ಸೋಹಂ ಅಂತ. ಪರಮಹಂಸರು ಆತನಿಗೆ ಹೇಳ್ತಾ ಇದ್ರು, ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಆದ್ರಿಂದ ಈ ಯುಗಕ್ಕೆ ಶ್ರೇಯಸ್ಕರವಾದದ್ದು ನಾರದೀಯ ಭಕ್ತಿ ಅಂತ. ಪ್ರಾಣಕೃಷ್ಣ ಗೃಹಸ್ಥ ಆದರೂ ಅವನಿಗೆ ಹೇಳ್ಕೊಳ್ಬೇಕು ಅಂತ ಆಸೆ, ಸೋಹಂ ಸೋಹಂ ನಾನೇ ಅವನು ನಾನೇ ಅವನು ಅಂತ. ಗೃಹಸ್ಥರಾದವರು ಮುಖ್ಯವಾಗಿ ಸೋಹಂ ಅಭ್ಯಾಸ ಮಾಡಬಾರದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ದಿನ ಬೆಳಗಾದ್ರೆ ಶರೀರ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಕೋಟು ಚಿಂತೆ, ಹೆಂಡತಿ ಮಕ್ಕಳು ಚಿಂತೆ ಇತ್ಯಾದಿ ಎಲ್ಲ ಇದ್ದೇ ಇರುತ್ತೆ. ಅವುಗಳನ್ನೆಲ್ಲ ಇಟ್ಕೊಂಡು, ಅವಳು ನನ್ನವಳು ಇವನು ನನ್ನವನು ಅನ್ನೋ ಹೇಳ್ತಕ್ಕಂಥ ಈ ಭಾವನೆ ಮಮಕಾರ ಆದಿಗಳನ್ನೆಲ್ಲ ಇಟ್ಕೊಂಡು ಸೋಹಂ ಸೋಹಂ ಅಂತ ಹೇಳಿದ್ರೆ ಅದಕ್ಕೇನರ್ಥ? ಆದ್ರಿಂದ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅವನಿಗೆ ಆಗಾಗ ಹೇಳ್ತಾ ಇದ್ರಂತೆ ಮಾಸ್ಟರ್ ಮಾಸ್ಟರ್ ಕರೀತಾನೆ, ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂದ್ರೆ ಶರೀರ ಬುದ್ಧಿ ಇರ್ತದೆ ಅಂತ ಅರ್ಥ. ಹನ್ನೆರಡು ಗಂಟೆ ಆಯಿತು ಅಂತ ಹೇಳಿದ್ರೆ ಸೋಹಂ ಹೊರಟೋಗ್ಬಿಟ್ಟು ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೋ ಮಂತ್ರ, ಆ ಬ್ರಹ್ಮಾರ್ಪಣ ಮಂತ್ರ ಕೇಳಿದ ತಕ್ಷಣ ಇವತ್ತಿನ ದಿವಸ ಯಾವ ತರ ಅಭ್ಯಾಸ ಆಗಿದೆ ಅಂದ್ರೆ ನನಗೆ ನೀರು ಬಿಡುತ್ತೆ. ಅದು ಊಟಕ್ಕೆ ಕೂತರೆ ಹೇಳುವಂತ ಮಂತ್ರವಾಗಿ ಅದನ್ನ ನಾವು ಮಾಡ್ಕೊಂಡಿದ್ದ. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಆದ್ರಿಂದ ಈ ಯುಗಕ್ಕೆ ಶ್ರೇಯಸ್ಕರವಾದದ್ದು ನಾರದೀಯ ಭಕ್ತಿ ಅಂತ. ನಾರದೀಯ ಭಕ್ತಿ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಅಂದ್ರೆ ನಾರದ ಯಾವ ಒಂದು ಭಕ್ತಿ ಮಾರ್ಗವನ್ನು ಹೇಳಿದಾನೋ ಅದು ಅಂತ. ನಾರದ ಭಕ್ತಿ ಸೂತ್ರ, ನಾರದ ಭಕ್ತಿ ಸೂತ್ರ ಅಂತ ಒಂದು ಪುಟ್ಟ ಪುಸ್ತಕ ಇದೆ. ಅದರಲ್ಲಿ ಭಕ್ತನಾದವನು ಯಾವ ರೀತಿ ಇರಬೇಕು, ನಿಜವಾದ ಭಕ್ತಿಯ ಸ್ವರೂಪ ಏನು ಅಂತ ಅನ್ನೋದನ್ನೆಲ್ಲ ಹೇಳಿದಾನೋ. ಅದರಲ್ಲಿ ಇತರೆ ಆಚಾರ್ಯರು ಕೂಡ ಭಕ್ತಿಯ ಪರಿಕಲ್ಪನೆಯನ್ನು ಮಾಡಿದ್ದಾರೆ, ಅದು ಕೂಡ ಇದೆ. ಆದರೆ ನಾರದ ಯಾವ ಬಗೆಯ ಭಕ್ತಿಯ ಪರಿಕಲ್ಪನೆ ಮಾಡಿದಾನೆ ಅದನ್ನ ಈ ರೀತಿಯಲ್ಲಿ ಸೂತ್ರ ರೂಪದಲ್ಲಿ ಹೇಳಲಾಗಿದೆ. ನಾರದಸ್ತು ತದರ್ಪಿತಾಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತ ಇತಿ. ನಾರದಸ್ತು ತದರ್ಪಿತ ಅಖಿಲ ಆಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತ ಇತಿ. ನಾರದ ಏನ್ ಅಭಿಪ್ರಾಯಪಟ್ಟಿದ್ದಾನೆ ಭಕ್ತಿ ವಿಷಯದಲ್ಲಿ ಅಂತಂದ್ರೆ, ಸಕಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ಬೇಕು. ಒಂದು ವೇಳೆ ಅವನ ಮರವೆ ಆಯ್ತು ಅಂತ ಹೇಳಿದ್ರೆ, ಭಗವಂತನನ್ನ ಸ್ಮರಿಸುವಂತಹದ್ರಲ್ಲಿ ಇವನೇನಾದ್ರೂ ಎಡವಟ್ಟಾಯ್ತು ಅಂತ ಹೇಳಿದ್ರೆ, ತತ್ಕ್ಷಣ ಅವನು ವ್ಯಾಕುಲ ಹೃದಯದಿಂದ, ಹೇ ಭಗವಂತ ಈ ಒಂದು ನಿಮಿಷ ನಿನ್ನನ್ನು ನಾನು ಮರೆತು ಬಿಟ್ಟಲ್ಲ ಅಂತ ಸಂಕಟ ಪಟ್ಕೊಳ್ಬೇಕಂತೆ. ಭಕ್ತಿಯ ಪರಾಕಾಷ್ಠೆ ಭಗವಂತನನ್ನ ಎಷ್ಟು ಹೊತ್ತು ಮರೆತರೂ ಕೂಡ ನಮ್ಗೇನನ್ಸುತ್ತೆ, ಸದ್ಯ ಅಲ್ಲಿ ಇರುವಂತಲೇನೆ ನಮ್ ಕೆಲಸ ಕಾರ್ಯ ಅಂದ್ರೆ ನಿನ್ನ ಹತ್ರಕ್ಕೆ ಬರ್ತೀವಿ, ಆಗ ನಿನ್ನ ನೆನಪು ಮಾಡ್ಕೊಡ್ತೀವಿ, ಆಗ ನೀನು ನಮ್ಗೆ ಮುಂದಿನ ಕೆಲಸಕ್ಕೆ ಬೇಕಾಗುವಷ್ಟು ವರ ಕೊಟ್ಟರು ಸಾಕು, ಈ ಬಗೆಯ ಕರಾರು ನಮ್ದು. ಆದರೆ ನಾರದರ ಕ್ರಮ ಹೇಗೆ ಅಂತ ಹೇಳಿದ್ರೆ, ಕರ್ಮ ಮಾಡಬೇಕು. ಈ ಲೌಕಿಕರು ಇದ್ಮೇಲೆ ಜ್ಞಾನಿಗಳು ಕರ್ಮ ಮಾಡ್ತಾರೆ, ಭಕ್ತರು ಕರ್ಮ ಮಾಡ್ತಾರೆ, ಪ್ರಾಪಂಚಕರಂತೂ ಮಾಡೇ ಮಾಡ್ತಾರೆ. ಆದರೆ ಭಕ್ತನಾದವನು ಮಾಡಿದ ಪ್ರತಿಯೊಂದು ಕರ್ಮವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಕರ್ಮ ಕರ್ಮ ಫಲ ಎರಡನ್ನೂ ಕೂಡ ಅರ್ಪಣೆ ಮಾಡಿಬಿಡ್ಬೇಕು. ಯಾತಕ್ಕೆ ಅಂದ್ರೆ ಆ ಕರ್ಮವನ್ನು ನೆನಪಿಟ್ಕೊಳ್ಬಾರ್ದು, ಕರ್ಮ ಫಲವನ್ನು ನೆನಪಿಟ್ಕೊಳ್ಬಾರ್ದು. ನಾವು ಇಂಥದ್ದೊಂದು ಮಾಡದೆ ಅಂತ ಇನ್ನೊಬ್ಬರ ಹತ್ರ ಹೇಳಿದೆ ಅಂತ ಹೇಳಿದ್ರೆ ಅದನ್ನು ನೆನಪಿಟ್ಟುಕೊಂಡು ಬಂದು ಇಲ್ಲಿ ಹೇಳಿದ ಅಂತಾನೆ ಅಂತ. ಅದನ್ನು ನೆನಪಿಟ್ಟುಕೊಂಡು ಬಂದು ಇಲ್ಲಿ ಮಾಡದೆ ಅಂತ ಹೇಳೋ ಹೊತ್ತಿಗೆ ಭಗವಂತ ಅಲ್ಲಿ ನೆನಪು ಆಗಬೇಕಾದಂತಹದ್ದು ತಪ್ಪಿ ಹೋಗಿ ಅವನು ಮಾಡಿದಂತ ಕರ್ಮ ಮಾತ್ರವೇ ಅವನ ಮನಸ್ಸಲ್ಲಿ ನೆನಪುಳಿತು. ಶ್ರೀರಾಮಕೃಷ್ಣ ಇಷ್ಟೊಂದು ಸ್ವಾರಸ್ಯಕರವಾದ ಕಥೆ ಹೇಳಿದ್ದಾರೆ. ಶ್ರೀರಾಮ ಲಕ್ಷ್ಮಣ ಪಂಪಾ ಸರೋವರದ ತೀರವಾಗಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಗೆ ಸರೋವರದ ನೀರಿನ ಬಳಿಗೆ ಹೋಗ್ತದೆ ನೀರು ಕುಡಿಬೇಕು ಅಂತ, ಆದ್ರೆ ಹಿಂತಿರುಗಿ ಬರ್ತದೆ. ಒಂದ್ ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಇರ್ತದೆ, ಮತ್ತೆ ನೀರಿನ ಬಳಿಗೆ ಹೋಗ್ತದೆ, ಮತ್ತೆ ವಾಪಸ್ ಬರ್ತದೆ. ಇದನ್ನ ಕಂಡು ಅದನ್ನ ಕೇಳ್ತಾ ಇರ್ತದೆ ಆ ಕಾಗೆಯನ್ನ, ಏನಪ್ಪ ನೀರು ಕುಡಿಬೇಕು ಅಂತ ನಿಮ್ಗೆ ಆಸೆ ಇದೆ, ಭಯ ಆಸೆ ಇದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ನೀರು ಹೋಗ್ತಾ ಇದ್ದೀನಿ. ಆದ್ರೆ ನೀರು ಕುಡಿದೇನೆ ಹಾಗೆ ವಾಪಸ್ ಬಂದ್ಬಿಟ್ಟಿಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಆ ಕಾಗೆ ಹೇಳುತ್ತೆ, ಇಲ್ಲ ನಾನು ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದೇನೆ, ಆ ನೀರು ಕುಡಿಯುವ ವೇಳೆಯಲ್ಲಿ ಪರಮಾತ್ಮನ ಸ್ಮರಣೆ ತಪ್ಪಿ ಹೋಗ್ಬಿಡುತ್ತಲ್ಲ ಅಂತ ನಾನು ವಾಪಸ್ ಬಂದ್ಬಿಡ್ತೇನೆ, ಪುನಃ ಬಾಯಕ್ಕೆ ಬಂದ್ಬಿಡುತ್ತೆ, ಪುನಃ ಹೋಗ್ತೇನೆ, ಆದ್ರೆ ಪುನಃ ಮರವೇ ಆಗುತ್ತಲ್ಲ ಅಂತ ಸಂಕಟದಿಂದ ಮತ್ತೆ ವಾಪಸ್ ಬರ್ತೇನೆ ಅಂತ ಅನ್ನುವ ಕಥೆಯನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಆ ಘಟನೆ ಅವರಿಗೆ ಸಿಕ್ತು. ಇಲ್ಲಿ ನಾರದರು ಆ ಮಾತನ್ನು ಹೇಳ್ತಾ ಇದ್ದಾರೆ. ನಾರದಸ್ತು ತದರ್ಪಿತ ಅಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತ. ಹೇ ಭಗವಂತ, ಈ ಕ್ಷಣ ನಿನ್ನನ್ನು ಮರೆತು ಬಿಟ್ಟಲ್ಲ, ಒಂದು ಕ್ಷಣ ಮರೆತರೂ ಕೂಡ ಸಹಿಸಲಾಗದಂತಹ ಸಂಕಟ ಇದು. ಕಲಿಯುಗದಲ್ಲಿ ಅತ್ಯಂತ ಶ್ರೇಯಸ್ಕರವಾದಂತಹ ಮತ್ತು ಸುಲಭವಾದಂತಹ ಸಾಧನೆ. ದಿನದಿಂದ ಬೆಳಿಗ್ಗೆ ಏಳುದರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳುವವರೆಗೆ ಅವನ ಸ್ಮರಣೆಯಲ್ಲಿರಬೇಕು. ನಾವು ಕರ್ಮ ಮಾಡಿ ಅದು ಭಗವತ್ ಕರ್ಮ, ಕರ್ಮವನ್ನು ಅವನಿಗೆ ಅರ್ಪಣೆ ಮಾಡ್ತಾ, ಹೇ ಭಗವಂತ ಇದು ನಿನಗೆ ಅರ್ಪಣೆ ಮಾಡಿ ಅಂತ ಹೇಳೋತ್ತಿಗೆ ಭಗವತ್ ಸ್ಮರಣೆಯೇ ಆಯ್ತಲ್ಲ ಅಲ್ಲಿಗೆ. ಈ ರೀತಿಯಲ್ಲಿ ವಿಸ್ಮರಣೆ ಆಗದಂತೆ ನೋಡಿಕೊಳ್ಳುವಂತಹ ಸದಾ ಸ್ಮರಣೆ ಅನುಸ್ಮರಣೆ. ಮಾಂ ಅನುಸ್ಮರ ಯುದ್ಧ ಚ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದೇ ಮಾತನ್ನೇ ಹೇಳಿದ್ದಾನೆ. ಸಧರ್ಮ ಕರ್ಮವಾದಂತಹ ಯುದ್ಧವನ್ನ ಅರ್ಜುನ ಮಾಡದೇ ಇರುವುದು ಸಾಧ್ಯವೇ ಇಲ್ಲ. ಅವನೇನೋ ಹೇಳ್ದ, ನಾನು ಸನ್ಯಾಸಿ ಆಗ್ತೇನೆ, ಕರ್ಮ ಮಾಡೋದಿಲ್ಲ ಅನ್ನೋದ್ರಿಂದ ಹಾನಿ ಆಗುತ್ತೆ ಹಾಗೆ ಅಂತ. ಆದ್ರೆ ಅದು ಸ್ವಧರ್ಮಕ್ಕೆ ಒಪ್ಪದೆ ಇರತಕ್ಕಂತಹ ಮಾತು. ಅವನು ಸ್ವಧರ್ಮ ಯುದ್ಧ ಮಾಡುವಂತಹದ್ದು ಅಲ್ಲಿ ಯುದ್ಧ, ಬಾಕಿ ಉಳಿದ ನಮ್ಮಂತವರಿಗೆಲ್ಲ ಕರ್ಮ. ಯಾರು ತಾನೇ ಅವರವರ ಕರ್ಮವನ್ನು ಬಿಟ್ಟಿರುವುದು ಸಾಧ್ಯ? ಸಂಸಾರ ಅಂತ ಹೇಳಿದ್ರೆ ಅದೊಂದು ಬಗೆಯ ಹೋರಾಟ, ಸಂಗ್ರಾಮ, ಯುದ್ಧ, ಪ್ರತಿದಿನ ಯುದ್ಧ. ಈ ಯುದ್ಧ ಮಾಡುವಂತಲೇ ಶ್ರೀಕೃಷ್ಣನ ಉಪದೇಶ. ತಾನಾಗಿ ಬಂದಂತಹ ಸಂಸಾರ, ಈ ಸಂಸಾರದಲ್ಲಿ ನೀವು ಕಾರ್ಯಮಗ್ನರಾಗದೇ ಇರೋದಕ್ಕೆ ಸಾಧ್ಯ ಇಲ್ಲ, ಅಡುಗೆ ಮಾಡದಿರೋದಕ್ಕೆ ಸಾಧ್ಯ ಇಲ್ಲ, ಸಂಪಾದನೆ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ, ತರಕಾರಿ ತರೋದು ಅಥವಾ ಮಾರ್ಕೆಟಿಗೆ ಹೋಗುವಂತಹದ್ದು, ಇನ್ನು ಅಲ್ಲಿ ವ್ಯವಹಾರಗಳು ಬೇಕಾದಷ್ಟು ಇರ್ತವೆ. ಒಂದೇ ಎರಡೇ ನಿಮಗೆ ಲೆಕ್ಕ ಹೇಳಬೇಕೆ ನಾನು, ಅದನ್ನು ಮಾಡು. ಯುದ್ಧ ತಸ್ಮಾತ್ ಯುದ್ಧಸ್ವ, ಅವನಿಗೆ ಹೇಳಿದ ಯುದ್ಧ ಮಾಡುವಂತ, ಅದ್ರೆ ನಮಗೆ ಕರ್ಮ ಮಾಡುವಂತ. ಕರ್ಮ ಮಾಡು, ಆದರೆ ಅನುಸ್ಮರ. ಅನು ಅಂತಂದ್ರೆ ಅನವರತ, ಅನು ಅಂತಿರ್ತಕ್ಕಂಥ ಉಪಸರ್ಗ ಸೇರಿದ್ರೆ ನಿರಂತರ ನೈರಂತರ್ಯವನ್ನ ಅದು ತಿಳಿಸಿಕೊಡ್ತದೆ ನಮಗೆ. ಸ್ಮರ ಅಂತಂದ್ರೆ ಸ್ಮರಣೆ ಮಾಡು ಅಂತ ಅರ್ಥ. ಅನುಸ್ಮರ ಅಂತ ಹೇಳಿದ್ರೆ ನಿರಂತರವಾಗಿ ಸ್ಮರಣೆ ಮಾಡುವಂತ ಅರ್ಥ. ಅದನ್ನೇ ನಾರದರು ಹೇಳಿದ್ದಾರೆ, ತದ್ ವಿಸ್ಮರಣೆ ಪರಮ ವ್ಯಾಕುಲತ ಆಯಿತು. ಇದೇ ಬಗೆಯ ಪರಮ ವ್ಯಾಕುಲತೆಯನ್ನ ಶ್ರೀರಾಮಕೃಷ್ಣರು ತಮ್ಮ ಸಾಧನಾ ಕಾಲದಲ್ಲಿ ತೋರಿಸಿದ್ದನ್ನ ಅವರ ಜೀವನದಲ್ಲಿ ನಾವು ನೋಡ್ತೀವಿ. ಇಂತಹ ನಾರದೀಯ ಭಕ್ತಿ ಒಂದೇ ಭಕ್ತಿಯನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣರಿಗೆ. ಬಳಿಕ ಈಗ ಬೇರೆ ವಿಷಯ ಬರೀತಾ ಇದ್ದೇನೆ ಮಾಸ್ಟರ್ ಮಹಾಶಯ. ಒಬ್ಬ ಭಕ್ತ ಪರಮಹಂಸರಿಗೆ ಅಂತ ಒಂದು ಬುಟ್ಟಿಯಲ್ಲಿ ಜಿಲೇಬಿ ತಂದಿದ್ದ. ಅದನ್ನ ಪರಮಹಂಸರು ತಮ್ಮ ಹತ್ತಿರ ಇಟ್ಕೊಂಡಿದ್ದಾರೆ. ಆದ್ರಿಂದ ಒಂದು ಚೂರು ತೆಗೆದುಕೊಂಡು ನಗ್ತಾ ನಗ್ತಾ ರಾಮಕೃಷ್ಣಿಗೆ ಹೇಳ್ತಿದ್ದಾರೆ, ನೋಡು ನಾನು ಭಗವತಿಯ ಹೆಸರು ಹೇಳ್ತಾ ಇರೋದ್ರಿಂದ ಇವೆಲ್ಲ ತಿನ್ನೋದಕ್ಕೆ ಸಿಗ್ತಾ ಇದೆ, ನಾನು ಜಗನ್ಮಾತೆಯ ಹೆಸರು ಹೇಳ್ತಾ ಇರೋದ್ರಿಂದ ಇವೆಲ್ಲ ತಿನ್ನೋದಕ್ಕೆ ಸಿಗ್ತಾ ಇದೆ. ಆದ್ರೆ ಆಕೆ ಸೋರೆಕಾಯಿ ಕುಂಬಳಕಾಯಿ ಇಂಥ ಫಲಗಳನ್ನು ಕೊಡೋದಿಲ್ಲ, ಆಕೆ ಅಮೃತ ಫಲಗಳನ್ನ, ಜ್ಞಾನ ಪ್ರೇಮ ವಿವೇಕ ವೈರಾಗ್ಯ ಫಲಗಳನ್ನು ಕೊಡ್ತಾಳೆ. ಇಷ್ಟು ಮಾತನ್ನು ಬರೆದ ಮಾಸ್ಟರ್ ಮಹರ್ಷಿಯ ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ರು ಅಂತ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ಮೊದಲು ಹೀಗೆ ಹೇಳಿದ್ರು, ಆ ಜಿಲೇಬಿಯ ತುಂಡೊಂದನ್ನ ಬಾಯಿಗೆ ಹಾಕಿಕೊಂಡು ನೋಡಿದ್ಯಾ, ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ರಿಂದ ನಮ್ಗೆ ಇಂಥದ್ದೆಲ್ಲ ರುಚಿಕರವಾದಂತಹ ತಿಂಡಿ ಪದಾರ್ಥ ಸಿಗ್ತಾ ಇದೆ ಅಂತಂದ್ರು. ಹಾಗಾದ್ರೆ ಜಗನ್ಮಾತೆ ಪ್ರಾರ್ಥನೆ ಮಾಡಿಕೊಂಡು ನಮ್ಗೆ ಸಿಗೋ ಜಿಲೇಬಿ ಮಾತ್ರವೇ ಅಂತನ್ನುವ ಪ್ರಶ್ನೆ ಹೇಳ್ಬೋದು ನೋಡಿ. ಅದಕ್ಕೆ ಅವ್ರು ಹೇಳ್ತಾರೆ, ಮುಂದುವರಿಸ್ತಾರೆ, ಆದ್ರೆ ಆಕೆ ಸೋರೆಕಾಯಿ ಕುಂಬಳಕಾಯಿ ಈ ತರ ಇಂತಹ ಫಲಗಳನ್ನು ಕೊಡೋದಲ್ಲ, ಆಕೆ ಅಮೃತ ಫಲಗಳನ್ನು ಕೊಡ್ತಾಳೆ. ಯಾವ್ದದು ಅಮೃತ ಫಲ? ಜ್ಞಾನ ಪ್ರೇಮ ವಿವೇಕ ವೈರಾಗ್ಯ ಅಂತ ಈ ರೀತಿಯಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ, ಈ ಎರಡು ಮಾತನ್ನು ಸೇರಿಸಿ ನಾವು ಏನ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪರಮಾತ್ಮನ ಸ್ಮರಣೆ ಮಾಡಿ ಪರಮಾತ್ಮನ ಕೃಪೆಗೆ ಪ್ರಾಪ್ತವಾಯಿತು ಅಂತ ಹೇಳಿದ್ರೆ ನಮಗೆ ಲೌಕಿಕ ಭೋಗ ಪಾರಮಾರ್ಥಿಕ ಯೋಗ ಎರಡೂ ಕೂಡ ಪ್ರಾಪ್ತವಾಗ್ತದೆ ಅಂತ ಅರ್ಥ. ಶ್ರೀರಾಮಕೃಷ್ಣ ಒಬ್ಬ ಗೃಹಸ್ಥ ಭಕ್ತಿ ಹೇಳ್ತಾರೆ, ನಿನಗೆ ಎರಡೂ ಇದೆ ಹೋಗು ಅನುಭವಿಸು, ನಿನಗೆ ಯೋಗವೂ ಇದೆ ಭೋಗವೂ ಇದೆ ಹೋಗು ಅನುಭವಿಸು. ಬಲರಾಮ ಬೋಸನಿಗೆ ಕೂಡ ಆ ಮಾತನ್ನು ಹೇಳ್ತಾ ಇರೋರು, ಭಗವಂತನ ಕೃಪೆಯನ್ನು ಪಡೆದು ನಾವು ಈ ಲೌಕಿಕದಲ್ಲೂ ಇರಬಹುದು ಪಾರಮಾರ್ಥಿಕದಲ್ಲೂ ಇರಬಹುದು ಅಂತ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಆ ಜಿಲೇಬಿ ತಿನ್ನೋದ್ರ ಮೂಲಕ. ಬಳಿಕ ಮಾಸ್ಟರ್ ಮಹರ್ಷಿಯ ಫಲಿತ ಮುಂದುವರಿಸ್ತಾನೆ. ಏಳೋ ಎಂಟೋ ವರ್ಷದ ಒಬ್ಬ ಹುಡುಗ ಕೊಠಡಿಯನ್ನು ಪ್ರವೇಶ ಮಾಡಿದ ಪರಮಹಂಸರಿಗೂ. ಈಗ ಆ ಹುಡುಗನನ್ನು ನೋಡಿದ ತಕ್ಷಣ ಬಾಲಕಾವಸ್ಥೆ ಬಂದುಬಿಟ್ಟಿದೆ. ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನನ್ನು ಕಂಡು ಆತ ಎಲ್ಲಿ ತನ್ನ ಹತ್ತಿರ ಇರತಕ್ಕಂತಹ ತಿಂಡಿಯನ್ನು ಕಿತ್ಕೊಂಡು ತಿಂದುಬಿಡ್ತಾನೋ ಅಂತ ಅದನ್ನ ಕೈಯಿಂದ ಮುಚ್ಚಿಕೊಳ್ಳುವ ಹಾಗೆ ಪರಮಹಂಸರು ತಮ್ಮ ಕೈಯಿಂದ ಆ ಜಿಲೇಬಿ ಬುಟ್ಟಿಯನ್ನ ಮುಚ್ಚಿಟ್ಕೊಂಡ್ರು. ಈಗ ಕ್ರಮೇಣ ಅದನ್ನ ತಮ್ಮ ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಪರಮಹಂಸರು ಬಾಲಕಾವಸ್ಥೆಯಲ್ಲಿ ಇರ್ತಕ್ಕಂಥವ್ರು, 5 ವರ್ಷದ ಮಗುವಿನಂತೆ ಅವರ ವ್ಯವಹಾರ ಅಂತ, 5 ವರ್ಷದ ಮಗು ವ್ಯವಹಾರ ಅಂತ ಮತ್ತೆ ಮತ್ತೆ ಹೇಳಿದ್ರು ನಾವು ನೆನಪು ಮಾಡ್ಕೊಳ್ಬೇಕಿಲ್ಲ. ಆ 5 ವರ್ಷದ ಹುಡುಗರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಅನ್ನೋದನ್ನು ಇಲ್ಲಿ ಬಹಳ ಸಹಜವಾಗಿ ತೋರಿಸ್ತಾರೆ. ತಮಾಷೆಗೆ ತಮಾಷೆಯೂ ಆಯ್ತು ಮತ್ತು ಅವರ ಸ್ವಭಾವವೂ ಆಯ್ತು. ಆ 7-8 ವರ್ಷದ ಹುಡುಗ ಶ್ರೀರಾಮಕೃಷ್ಣ ಕೋಣೆಯೊಳಗೆ ಬಂದ ತಕ್ಷಣ ತಮ್ಮ ಪಕ್ಕದಲ್ಲಿದ್ದಂತಹ ಆ ಜಿಲೇಬಿಯ ಬುಟ್ಟಿಯನ್ನ ತಮ್ಮ ಹತ್ರ ಬಾಚಿ ತಬ್ಬಿಟ್ಕೊಂಡ್ರಂತೆ. ಅವನೇ ತಿದ್ಕೊಂಡ್ಬಿಟ್ಟೆ. ಸಾಮಾನ್ಯವಾಗ ಮಕ್ಕಳು ಆ ರೀತಿಯಲ್ಲಿ ಮಾಡುತ್ತೆ, ಶ್ರೀರಾಮಕೃಷ್ಣ ಅದೇ ರೀತಿಯಲ್ಲಿ ಮಾಡಿರುತ್ತೆ. ಆದ್ರೆ ಮಾಸ್ಟರ್ ಮಹರ್ಷಿಯ ಬರೀತಾನೆ, ಈ ಕ್ರಮೇಣ ಅದನ್ನು ತಮ್ಮ ಪಕ್ಕಕ್ಕೆ ತರಿಸ್ತಾ ಇದ್ದಾರೆ. ಇದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಅಂದ್ರೇನು, ಆ ಬಾಲಕಾವಸ್ಥೆ ಅಂತ ಹೇಳ್ತಕ್ಕಂಥದ್ದು ಯಾವಾಗಲೂ ಹಾಗೆ ಇತ್ತು ಅಂತ ಹೇಳಿದ್ರೆ ಪ್ರಬುದ್ಧವಾದಂತಹ ವಿಚಾರಗಳನ್ನೆಲ್ಲ ಮಾತನಾಡೋದು ಯಾವಾಗ? ಬಾಲಕಾವಸ್ಥೆಯ ಮುಗ್ಧತೆ ಮಾತ್ರ ಇತ್ತೇನ, ಮದ್ದುತನ ಅಲ್ಲಿರಲಿಲ್ಲ ಅಂತ ಅರ್ಥ. ಬಾಲಕನಂತೆ ಮದ್ದು ಮದ್ದಾಗಿರ್ಬೇಕು, ಮದ್ದು ಮದ್ದಾಗಿರ್ಬಾರ್ದು. ಬಾಲಕರಲ್ಲಿ ಮದ್ದುತನ ಕೂಡ ಇರುತ್ತೆ, ಎರಡೂ ಇರುತ್ತದೆ, ಮುದ್ದುತನ ಕೂಡ ಇರ್ತದೆ, ಮದ್ದುತನ ಕೂಡ ಇರುತ್ತದೆ, ಅಜ್ಞಾನ ಇರ್ತದೆ. ಶ್ರೀರಾಮಕೃಷ್ಣ ಈಗ ಇದ್ದಕ್ಕಿದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ದೇಹ ಅಲುಗಾಡ್ತಾ ಇಲ್ಲ, ಕಣ್ಣುಗಳು ಅಗಲವಾಗಿ ತೆರೆದುಕೊಂಡು ಸ್ಪಂದಹೀನವಾಗಿ ಬಿಟ್ಟಿದೆ. ಉಸಿರಾಡ್ತಾ ಇದ್ದಾರೋ ಇಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಬಹಳ ಹೊತ್ತಾದ ನಂತರ ದೀರ್ಘ ನಿಶ್ವಾಸ ಬಿಟ್ಟು ಅದು ತೋರಿಸ್ತು ಅವರು ಈಗ ಮತ್ತೆ ಇಂದ್ರಿಯ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ. ಶ್ರೀರಾಮಕೃಷ್ಣರು ಪ್ರಾಣಕೃಷ್ಣಿಗೆ ಹೇಳ್ತಾ ಇದ್ದಾರೆ, ಭಗವತಿ ನಿರಾಕಾರಣ ಮಾತ್ರವಲ್ಲ ಸಾಕಾರಣ ಕೂಡ. ಆಕೆಯ ರೂಪವನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ, ಭಾವಭಕ್ತಿಗಳಿಂದ ಆಕೆಯ ಅತುಲನೀಯ ರೂಪವನ್ನ ದರ್ಶನ ಮಾಡೋದಕ್ಕೆ ಸಾಧ್ಯ. ಭಗವತಿ ವಿವಿಧ ರೂಪಗಳಿಂದ ದರ್ಶನ ನೀಡುತ್ತಾಳೆ. ನಾನು ಆಕೆಯನ್ನು ನಿನ್ನೆ ನೋಡಿದೆ, ಅಂಚು ಹೊಲಿಯದ ಕಾಷಾಯ ಉಡುಪು ಹಾಕಿಕೊಂಡಿದ್ಲು, ನನ್ನ ನೋಡದೆ ಮಾತಾಡಿದ್ಲು. ಆಕೆ ಇನ್ನೊಂದು ದಿನ ಆರೇಳು ವರ್ಷದ ಮುಸಲ್ಮಾನ ಹುಡುಗಿಯ ರೂಪ ಧರಿಸಿ ನನ್ನನ್ನು ಸಮೀಪಿಸಿದ್ಲು. ಹಳೆಯಲ್ಲಿ ತಿಲಕ, ಆದರೆ ದಿಗಂಬರಿ. ನನ್ನೊಡನೆ ಸುತ್ತಾಡ್ತಾ ತಮಾಷೆ ಮಾಡೋದು ಶುರು ಮಾಡಿದ್ಲು. ಹೃದಯರಾಮನ ಮನೆಯಲ್ಲಿ ನನಗೆ ಗೌರಾಂಗನ ದರ್ಶನವಾಯಿತು. ಅವನು ಕಪ್ಪು ಅಂಚಿನ ಪಂಚ ಉಟ್ಕೊಂಡಿದ್ದ. ಸಮಾಧಿಗೆ ಹೋಗಿ ಸಮಾಧಿಯಿಂದ ಬೇಗ ಇಳಿದು ಪ್ರಾಣಶಕ್ತಿಗಳ ಭಗವತಿ ನಿರಾಕಾರವೂ ಹೌದು ಸಾಕಾರವೂ ಹೌದು, ಆಕೆಯ ರೂಪವನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ? ಭಾವಭಕ್ತಿಗಳಿಂದ ಆಕೆಯ ಅತುಲನೀಯ ರೂಪವನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ? ಭಗವತಿ ವಿವಿಧ ರೂಪಗಳಿಂದ ದರ್ಶನ ಕೊಡ್ತಾಳೆ, ವಿವಿಧ ರೂಪಗಳಿಂದ ದರ್ಶನ ಕೊಡ್ತಾಳೆ ಅಂತನ್ನೋದನ್ನ ಅವರು ತಮಗೆ ಆದಂತಹ ಕೆಲವು ಅನುಭವಗಳನ್ನ ಉದಾಹರಣೆಗಳನ್ನು ಕೊಟ್ಟು ಸಾಬೀತುಪಡಿಸ್ತಾರೆ. ಏನಂತಾರೆ, ನಾನು ಆಕೆಯನ್ನು ನಿನ್ನೆ ತಾನೇ ನೋಡಿದೆ. ನಿನ್ನೆ ಏನು ನೋಡುದು? ಸಮಾಧಿ ಸ್ಥಿತಿಯಲ್ಲ ನೋಡ್ತಾರೆ, ನಿರಂತರವಾಗಿ ನೋಡ್ತಾರೆ. ಆದ್ರೆ ಇಲ್ಲಿ ವಿಶೇಷ ರೂಪದಿಂದ ನೋಡಿದ್ದಾರೆ ಅಂತನ್ನೋದಕ್ಕೋಸ್ಕರ ನಾನು ಆಕೆ ನಿನ್ನೆ ತಾನೇ ನೋಡಿದೆ. ಯಾವ ರೀತಿ ನೋಡಿದೆ? ಅಂಚು ಹೊಲಿಯದ ಕಾಷಾಯ ಉಡುಪು ಹಾಕಿಕೊಂಡಿದ್ಲು, ನನ್ನೊಡನೆ ಮಾತಾಡಿದ್ಲು. ಕಾಷಾಯ ಅಂದ್ರೇನು? ಕಾವಿ ಬಟ್ಟೆ. ಜಗನ್ಮಾತೆ ಅಂಚು ಹೊಲಿಯದೇ ಇರುವಂತಹ ಕಾವಿ ವಸ್ತ್ರಧಾರಣೆಯಾಗಿ ಬಂದಿದ್ದಾಳೆ. ಸನ್ಯಾಸಿನಿ ರೂಪದಿಂದ ಬಂದು ದರ್ಶನ ಕೊಟ್ಟಿದ್ದಾಳೆ. ಅದು ಅವಳು ಇಷ್ಟ, ಬಗೆ ಬಗೆಯಾಗಿ ದರ್ಶನ ಕೊಡ್ತಾಳೆ ಅಂತ ಶ್ರೀರಾಮಕೃಷ್ಣ ಹೇಳಿದಲ್ಲ, ಅದು ಒಂದು ಬಗೆ ಆಯ್ತು. ಇನ್ನೊಂದು ಬಗೆ, ಆಕೆ ಇನ್ನೊಂದು ದಿನ ಆರೇಳು ವರ್ಷದ ಮುಸಲ್ಮಾನ ಹುಡುಗಿಯ ರೂಪ ಧರಿಸಿ ನನ್ನನ್ನು ಸಮೀಪಿಸಿದ್ಲು. ಹಳಗಿ ತಿಲಕ, ಅಲ್ಲಿ ದಿಗಂಬರಿ. ನನ್ನೊಡನೆ ಸುತ್ತಾಡ್ತಾ ತಮಾಷೆ ಮಾಡೋದು ಶುರು ಮಾಡಿದ್ರು. ಆರೇಳು ವರ್ಷದ ಮುಸಲ್ಮಾನರ ಹುಡುಗಿಯಾಗಿ ದರ್ಶನ ಕೊಟ್ಟಿದ್ದಾಳೆ ಜಗನ್ಮಾತೆ. ಜಗನ್ಮಾತೆ ಯಾರವಳು? ಹಿಂದೂ ದೇವರು. ಇಲ್ಲಿ ಮುಸಲ್ಮಾನರ ಹುಡುಗಿಯ ರೂಪ ಧರಿಸಿ ಬಂದಿದ್ದಾಳೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ಇತ್ಯಾದಿ ಭೇದಗಳನ್ನ ಇಟ್ಕೊಂಡು ನಾವೆಷ್ಟೊಂದು ಒದಾಡ್ತಾ ಇದ್ದೇವೆ. ಅಜಂತಾದಲ್ಲಿ ಪಾಶ್ಚಿಮಾತ್ಯರು ಎಷ್ಟೋ ಜನ ಈ ಸ್ವಾತಂತ್ರ್ಯ ಸಿಗ್ಬೇಕಾದ ಮೊದಲಿನ ಘಟನೆ ಒಂದು ನಡೆದಿತ್ತು. ಯಾರೋ ಹೇಳಿದ್ರು ನನಗೆ, ಆ ಅಜಂತದಲ್ಲಿ ಇರ್ತಕ್ಕಂತಹ ಅದ್ಭುತವಾದ ಚಿತ್ರಗಳನ್ನೆಲ್ಲ ದರ್ಶನ ಮಾಡುವಂಥದ್ದು ಅದೊಂದು ದುರ್ಗೀಯ ಚಿತ್ರ ಇತ್ತು. ಒಟ್ಟದಾಗಿ ಬಹಳ ಅದ್ಭುತವಾಗಿತ್ತು. ಅದನ್ನು ನೋಡಿದಂತಹ ಪಾಶ್ಚಾತ್ಯರು ಅಲ್ಲಿ ಇರ್ತಕ್ಕಂಥ ಅರ್ಚಕನೊಬ್ಬನನ್ನು ಕೇಳಿದ್ರಂತೆ, ಏನು ನಿಮ್ಮ ದುರ್ಗೆ ಯಾರಿದು ಅಂತ. ಇವಳು ಯುದ್ಧ ಮಾಡಿ ವೈರಿಗಳನ್ನೆಲ್ಲ ನಾಶ ಮಾಡಬಲ್ಲಂತಹ ಸಾಮರ್ಥ್ಯಶಾಲಿನಿಯಾದಂತಹ ದೇವಿ, ಆಕೆ ಹಸುರು ಸಂಹರಣ ಮಾಡುವಂತವಳು ಅಂತ ಹೇಳಿದಂತೆ. ಆಗ ಪಾಶ್ಚಾತ್ಯರು ಹೇಳಿದಂತೆ, ಹಾಗಾದ್ರೆ ನೀವು ನಾವೆಲ್ಲ ಬಂದು ನಿಮ್ಮನ್ನು ಸ್ವಾಧೀನ ಮಾಡ್ಕೊಂಡ್ಬಿಟ್ವಲ್ಲ, ಈಗ ನಿಮ್ಮ ದೇವಿ ಎಲ್ಲೋದು? ಇಂತಹ ಬುದ್ಧಿ ಇದ್ಕೊಂಡು ಕೂಡ ನೀವು ದಾಸ್ಯಕ್ಕೆ ಒಳಗಾದ್ರಲ್ಲ, ಹೇಗಿದೆ? ಆಗ ಪೂಜಾರಿ ನೇರವಾಗಿ ಉತ್ತರ ಕೊಟ್ಟಂತೆ, ಆ ದುರ್ಗೆನೇ ವಿಕ್ಟೋರಿಯಾ ರಾಣಿ. ಎಷ್ಟು ಅದ್ಭುತವಾಗಿದೆ ಅದು. ನಮ್ಮ ಹಿಂದೂಗಳಲ್ಲಿ, ನಮ್ಮ ಭಾರತೀಯರಲ್ಲಿ ಈ ಒಂದು ಧಾರ್ಮಿಕ ಭಾವನೆಯ ತಿಳಿಸ್ತಕ್ಕಂಥದ್ದು ಅಷ್ಟು ಚೆನ್ನಾಗಿದೆ. ಆದರೆ ಅದು ಈಗ ಮುಚ್ಚಿ ಹೋಗಿದೆ, ಅದನ್ನ ನಾವು ಸರ್ಪಡಿಸ್ಕೊಳ್ಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಮುಸಲ್ಮಾನರ ಹುಡುಗಿಯ, ಆರೇಳು ವರ್ಷದ ಹುಡುಗಿಯ ರೂಪದಲ್ಲಿ ಕಾಣ್ತಾ ಇದ್ದಾರೆ. ತಿಲಕ ಹಾಕೊಂಡಿದ್ದಾಳೆ, ಆದರೆ ದಿಗಂಬರಿಗೆ ಬಟ್ಟೆ ಇಲ್ಲ, ಮಗು ಪುಟ್ಟ ಮಗು. ಶ್ರೀರಾಮಕೃಷ್ಣ ಇನ್ನೊಂದು ಮಾತಾಡ್ತಾರೆ, ಗೌರಾಂಗ ಶ್ರೀಕೃಷ್ಣ ಚೈತನ್ಯ ಅವನ ದರ್ಶನ ಕೂಡ ಆಯಿತು ಹೃದಯದ ಮನೆಯಲ್ಲಿ. ಕಪ್ಪು ಅಂಚಿನ ಪಂಚೆ ಹುಟ್ಟಿದ್ದ. ಪ್ರತಿಯೊಂದು ದರ್ಶನದಲ್ಲೂ ಕೂಡ ಅದರ ಲಕ್ಷಣವನ್ನು ಬೇರೆ ಹೇಳ್ತಾ ಇದ್ದಾರೆ. ಮೊದಲನೇ ದರ್ಶನದಲ್ಲಿ ಕಾಷಾಯ ಕಾವಿ ಬಟ್ಟೆ ಧರಿಸಿದಂತಹ ಒಂದು ಲಕ್ಷಣವನ್ನು ಕೊಡ್ತಾರೆ. ಎರಡನೇದರಲ್ಲಿ ಅವಳು ದಿಗಂಬರಿಯಾಗಿದ್ಲು, ಹಣೆಗೆ ತಿಲಕ ಹಾಕೊಂಡಿದ್ಲು, ಮುಸಲ್ಮಾನ ಹುಡುಗಿ ಅಂತ. ಮೂರನೇದರಲ್ಲಿ ಒಂದು ಕಪ್ಪು ಅಂಚಿನ ಬಟ್ಟೆ ಹುಟ್ಟಿದ್ದ ಅಂತ. ಅಂದ್ರೆ ಈ ಒಂದು ಚರ್ಮಚಕ್ಷುಸ್ಸಿನಿಂದಲೇ ಅವರು ಕಂಡಿದ್ದಾರೆ ಎಂದು ತಾತ್ಪರ್ಯ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಹಲದಾರಿ ಹೇಳ್ತಾ ಇದ್ದ, ಭಗವಂತ ಭಾವ ಅಭಾವಗಳಿಗೆ ಅತೀತ ಅಂತ. ನಾನು ಹೋಗಿ ಆತ ಹೇಳಿದ್ದನ್ನ ಭಗವತಿಗೆ ತಿಳಿಸಿ ಆಕೆಯನ್ನು ಕೇಳಿದೆ ತಾಯೇ. ಹಾಗಾದ್ರೆ ಭಗವದ್ ರೂಪಗಳೆಲ್ಲ ಮಿಥ್ಯ ಏನು? ಈ ಮಾತಿನ ಅರ್ಥ ಏನು? ಹಲದಾರಿ ಹೇಳಿದಂತೆ ಒಂದೊಬ್ಬ ಪಂಡಿತ, ಅದೇ ದಕ್ಷಿಣೇಶ್ವರದಲ್ಲಿದ್ದಂತಹ ಪಂಡಿತ, ಭಾಗವತ ಪಂಡಿತ, ಅವನು ಹೇಳಿದಂತೆ ಭಗವಂತ ಭಾವ ಅಭಾವಗಳಿಗೆ ಅತೀತ ಅಂತ. ಅಂದ್ರೆ ಏನರ್ಥ? ಭಾವಕ್ಕೆ ಗೋಚರತೆ ಇರುವವನು ಅಂತಂದ್ರೆ ಅವನಿಗೆ ರೂಪ ಇಲ್ಲ ಅಂತ ಅರ್ಥ ಆಯ್ತಲ್ಲಿ. ಅಭಾವಕ್ಕೆ ಅತೀತ ಅಂತಂದ್ರೆ ಆಕಾರ ಇಲ್ಲಿರ್ತಕ್ಕಂಥ ಅತಿಥಿಗೂ ಅತೀತ ಅಂತ. ಯಾವಾಗ ಅಭಾವ ಅಂತಾಯ್ತೋ ಭಾವ ಅಂತಿರುತ್ತೆ, ಭಾವ ಅಂತಾಯ್ತೋ ಅಭಾವ ಅಂತಿರುತ್ತೆ, ಇವೆರಡಕ್ಕೂ ಅತೀತ ಅಂತ ಹೇಳಿದಾಗ ಈ ರೂಪ ಇತ್ಯಾದಿ ಇಲ್ಲ ಅಂತ ಹೇಳಿದಾಗ ಆಯ್ತು. ಅನ್ಕೊಂಡು ಆದ್ರೆ ಶ್ರೀರಾಮಕೃಷ್ಣಿಗೆ ಈ ತರ ರೂಪಗಳ ದರ್ಶನ ಬೇಕಾದಷ್ಟು ಆಗಿವೆ, ಇದೆಲ್ಲ ಸುಳ್ಳೆ. ಹಾಗಾದ್ರೆ ನಾನು ಹೋಗಿ ಜಗನ್ ಮಾತೆಯನ್ನ ಕೇಳ್ಬಿಟ್ಟೆ ತಾಯಿ, ಹಾಗಾದ್ರೆ ಭಗವದ್ ರೂಪಗಳೆಲ್ಲ ಮಿಥ್ಯ ಏನೋ? ಆಗ ಭಗವತಿ ರತಿ ತಾಯಿಯ ವೇಷ ಧರಿಸಿ ನನ್ನನ್ನು ಸಮೀಪಿಸಿ ಹೇಳಿದ್ಲು, ಏನು ಭಾವದಲ್ಲೇ ಇರು ಅಂತ. ನೋಡಿ, ಇದು ಬಹಳ ಸಾಹಸಿಕರವಾದಂತದ್ದು, ಆಲೋಚನೆ ಮಾಡಿ ತಿಳ್ಕೊಳ್ಬೇಕಾದಂತ. ಭಗವತಿ ತಕ್ಷಣ ರತಿ ತಾಯಿಯ ವೇಷ ಧರಿಸಿ ಅವರನ್ನು ಸಮೀಪಿಸಿದಂತೆ. ರತಿ ತಾಯಿ ಅಂದ್ರೆ ಯಾರದು? ಮನ್ಮಥನ ಹೆಂಡತಿಯಾದಂತಹ ರತಿ, ಅವಳ ತಾಯಿಯಂತ ಆಗತ್ವೇನೋ ಅಲ್ಲ. ಬಂಗಾಳದಲ್ಲಿ ಸ್ತ್ರೀಯರನ್ನ ಇಂಥವರು ಅಂತ ಹೆಸರು ಹೇಳಿ ಕರೆಯುವ ಸಂಪ್ರದಾಯ ಇಲ್ಲ. ಅವರ ಮಕ್ಕಳ ಹೆಸರನ್ನ ಹೇಳಿ ಅವರ ತಾಯಿ ಅಂತ ಹೇಳ್ತಾನೆ. ಒಬ್ಬ ತಾಯಿಗೆ ಕೃಷ್ಣ ಅಂತ ಇದ್ರೆ ಕೃಷ್ಣನ್ ತಾಯಿ ಅವನು, ಕೃಷ್ಣನ್ ತಾಯಿ ಅಂತ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಪಾರ್ವತಿ ಅಂತಿದ್ರೆ ಪಾರ್ವತಮ್ಮ ಅಂತ ನಾವು ಕರೆಯುವ ಕ್ರಮ. ಅಲ್ಲಿ ಮಕ್ಕಳ ಹೆಸರನ್ನು ಹಿಡಿದು ಆ ಮಗುವಿನ ತಾಯಿ ಅಥವಾ ಆ ಮಗನ ತಾಯಿ ಅಂತ ಹೇಳುವ ಕ್ರಮ. ಇಲ್ಲಿ ರತಿಯ ತಾಯಿಯ ರೂಪದಲ್ಲಿ ಜಗನ್ಮಾತೆ ಶ್ರೀರಾಮನಷ್ಟು ಬೆಳೆದು ಬಂದು ಹೇಳಿದಂತೆ ಒಂದು ಮಾತು, ನೀನು ಭಾವಮುಖದಲ್ಲಿ ಇರುವಂತ. ಈ ಭಾವಮುಖ ಅಂದ್ರೆ ಏನು? ಶಬ್ದ ಉಚ್ಚರಿಸೋದು ಬಹಳ ಸುಲಭ, ಆದರೆ ಅದನ್ನ ಅರ್ಥ ಮಾಡ್ಕೊಳ್ತೆ ಹೋದ್ರೆ ಅದು ಹಾಗಾಗೇ ಇರುತ್ತೆ. ಜಗನ್ಮಾತೆ ಬಂದು ಸಮಾಧಾನ ಮಾಡಿದ ರೀತಿ ನೋಡಿ, ಇವರಿಗೆ ತಪ್ಪಿಬ್ಬಾದೇನೋ ಅವನು ಹೇಳ್ಬಿಟ್ಟ ಭಾವ ಭಾವ ಗೀತ ಹೇಳಿದ್ದಾಗ ಅಂದರೆ ಭಗವದ್ ರೂಪ ಎಲ್ಲ ಅಸತ್ಯವೇ ಅಂತ ಹೇಳ್ತಕ್ಕಂಥ ಒಂದು ಸಮಸ್ಯೆ ಉತ್ಪನ್ನ ಆದದ್ದು ಶ್ರೀರಾಮಕೃಷ್ಣಿಗೆ. ಜಗನ್ಮಾತೆ ಉತ್ತರ ಹೇಳ್ತೇನೆ ಅದಕ್ಕೆ, ಇಲ್ಲ ಇಲ್ಲ, ರೂಪ ಇರೋದು ನಿಜ ಅಂತ. ಅವಳೇ ದುರ್ಗಿ ರೂಪದಿಂದಲೋ ಸರಸ್ವತಿ ರೂಪದಿಂದಲೋ ಲಕ್ಷ್ಮೀ ರೂಪದಿಂದಲೇ ದರ್ಶನ ಕೊಟ್ಟು ಹೇಳ್ಬೋದಾಗಿತ್ತು. ನೋಡು, ಆಕಾರ ಇದೆಯಲ್ಲ, ಯಾತಕ್ಕೆ ಸಂಶಯ ಕೊಡ್ತಾ ಇದ್ದಿ ಅಂತ ಈ ರೀತಿ ಹೇಳ್ಬೋದಾಗಿತ್ತು. ಆಲೋಚನೆ ಮಾಡಿ ನೋಡಿ. ಆದ್ರೆ ಅವಳು ಏನ್ ಹೇಳಿದ್ದು? ನೀನು ಭಾವಮುಖದಲ್ಲಿ ಇರುವಂತ, ನೀನು ಭಾವದಲ್ಲೇ ಇರುವಂತಂದ್ರೆ ಭಾವಮುಖದಲ್ಲಿ ಇರುವಂತ. ಭಾವಮುಖ ಭಾವಮುಖ ಅಂತ ಶ್ರೀರಾಮಕೃಷ್ಣರ ಅವತಾರದ ನಂತರ ಅದೊಂದು ಶಬ್ದ ಬಹಳ ಪ್ರಚಲಿತವಾಗಿದೆ. ಭಾವಮುಖ ಭಾವಮುಖ ಅಂತಂದ್ರೆ ಏನು? ಇದನ್ನ ಈ ರೀತಿಯಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೊಸಲ ಮೇಲೆ ದೀಪ ಇದ್ದಂತೆ ಅಂತ. ಹೊಸಲ ಮೇಲೆ ದೀಪ ಇದ್ರೆ ಕೋಣೆಯ ಒಳಗನ್ನೂ ಅದು ಬೆಳಗ್ತದೆ, ಕೋಣೆಯ ಹೊರಗಡೆ ಇರುವಂತಹದನ್ನು ಅದು ಕಾಣಿಸ್ತದೆ. ಹಾಗೇನೇ ನೀನು ಸಾಕಾರ ನಿರಾಕಾರ, ಸಾಕಾರ ನಿರಾಕಾರ, ಭಾವ ಅಭಾವ, ಸಗುಣ ನಿರ್ಗುಣ, ಇವೆರಡರ ನಡುವೆ ಇರು. ಆಗ ನಿನಗೆ ಸಗುಣವೂ ಕಾಣ್ತದೆ, ನಿರ್ಗುಣವೂ ಕಾಣ್ತದೆ, ಸಾಕಾರವೂ ಅನುಭವಕ್ಕೆ ಬರ್ತದೆ, ನಿರಾಕಾರವೂ ಅನುಭವಕ್ಕೆ ಬರ್ತದೆ. ಎರಡನ್ನೂ ಕೂಡ ಏಕಕಾಲದಲ್ಲಿ ಕಾಣುವಂತಹ ಒಂದು ಅದ್ಭುತವಾದಂತಹ ಸ್ಥಿತಿ. ತೋತಾಪುರಿ ಶ್ರೀರಾಮಕೃಷ್ಣ ಗುರು ತೋತಾಪುರಿ ಕೇವಲ ಆ ನಿರಾಕಾರ ಬ್ರಹ್ಮದ ಅನುಭವ ಮಾಡಿಕೊಂಡ ತನ್ನ ಸಾಧನೆಯ ಬಲದಿಂದ, 40 ವರ್ಷಗಳ ಸಾಧನೆಯ ಬಲದಿಂದ ನಿರ್ವಿಕಲ್ಪ ಸಮಾಧಿಯಲ್ಲಿ ಆ ನಿರಾಕಾರ ಬ್ರಹ್ಮದ ಅನುಭವ ಮಾಡಿಕೊಂಡ. ಅದರ ಪರಿಣಾಮ ಭಗವಂತನಿಗೆ ಆಕಾರ ಇಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದ ಶ್ರೀರಾಮಕೃಷ್ಣರು. ಅವನ ಆ ಅಜ್ಞಾನವನ್ನು, ಜ್ಞಾನಿಯ ಅಜ್ಞಾನವನ್ನು ಹೋಗಲಾಡಿಸಬೇಕಾಯಿತು. ಭಗವತಿಯ ಸಾಕ್ಷಾತ್ಕಾರವನ್ನು ಕೊಟ್ಟು ಹಾಗೇನೇನೆ ಯಾರು ಭಗವಂತನನ್ನ ಸಾಕಾರದಲ್ಲಿ ಮಾತ್ರವೇ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅವರು ನಿರಾಕಾರವನ್ನು ಒಪ್ಪೋದಿಲ್ಲ. ಶಿವನ ನೀ ಹೇಗಾದಿಯೋ ತಾಯಿ ಗಂಡ ಅಂತ ಪುರಂದ್ರದಾಸ ಸಂಕೀರ್ತನೆಯಲ್ಲಿ ಒಂದು ಹಾಡು ಸೇರ್ಕೊಂಡಿದೆ. ಅದು ಖಂಡಿತವಾಗಿ ಪುರಂದ್ರದಾಸರ ಬಂದದ್ದು ಅಲ್ವೇ ಅಲ್ಲ. ಶಿವ ನೀ ಹೇಗಾದಿಯೋ ತಾಯಿ ಗಂಡ, ಶಿವೋಹಂ ಶಿವೋಹಂ ಅಂತ ಹೇಳಿದ್ರು ಅದ್ವೈತಿಗಳು. ನಾನೇ ಶಿವ, ನಾನೇ ಶಿವ. ನೀನು ಶಿವ ಆದ್ರೆ ನೀನು ಪಾರ್ವತಿ ಯಾರು ಹಾಗಾದ್ರೆ ಅಂತ ನೋವು ಪ್ರಶ್ನೆ. ನೀನೇ ಶಿವ ಆಗ್ಬಿಟ್ರೆ ನೀನು ನಿಜಕ್ಕೂ ಆ ಪಾರ್ವತಿಯ ಮಗ. ಆದ್ರೆ ಇನ್ನು ನೀನೇ ಶಿವ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಆ ಪಾರ್ವತಿ ನೀನ್ ಗಂಡ ಆಯ್ತು ಅಂದ್ರೆ ನೀನ್ ತಾಯಿ ಗಂಡ ಆಯ್ತೀನಿ ಅಂತ ಹೇಳಿದ್ರು. ಒಂದು ಅರ್ಥದಲ್ಲಿ ಆ ಹಾಡನ್ನು ಬರೆದ್ಬಿಟ್ಟಾರೆ, ಬರ್ತಲ್ಲಿ ಸೇರಿಸ್ಬಿಟ್ಟಾರೆ ಅದನ್ನ. ಆದ್ರೆ ವಿಷಯ ಅದಲ್ಲ ಇಲ್ಲಿ. ಯಾವಾಗ ಈ ಶಿವೋಹಂ ಅಂತ ಹೇಳ್ತಕ್ಕಂಥ ಭಾವದಿಂದ ಅವನು ಅನುಭವ ಮಾಡಿಕೊಂಡು ಇರ್ತಾನೋ, ಅವನು ಯಾವಾಗ ಅವನು ಶಿವನೋ ಅವನೇ ಶಿವೆ ಕೂಡ. ಶಿವನಿಗೂ ಶಿವೆಗೂ ಅಭೇದ. ಯಾವಾಗ ಶಿವೋಹಂ ಅಂತ ಹೇಳ್ತಾನೋ ಅಂತ ಅವನು ಶಿವೆಯೂ ನಾನೇ ಅಂತನ್ನುವ ಸ್ಥಿತಿಯಲ್ಲಿರ್ತಾನೆ. ಆಗ ತಾಯಿ ಗಂಡ ಅನ್ನೋ ಪ್ರಶ್ನೆ ಹೇಗೆ ಬರ್ತದೆ? ಇದು ಆ ಒಂದು ನಿಜವಾದ ನಿರಾಕಾರ ಬ್ರಹ್ಮದ ಅನುಭವ ಆದಾಗ ಉಂಟಾಗತಕ್ಕಂಥ ಸ್ಥಿತಿ. ಆ ನಿರಾಕಾರ ಸಾಕಾರ ಎರಡರ ಅನುಭವವು ಕೂಡ ಸರಿಯಾದ ರೀತಿಯಲ್ಲಿ ಸಮನ್ವಯವಾದ ರೀತಿಯಲ್ಲಿ ಅರಿವಿಗೆ ಬಂದ್ರೆ ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗುತ್ತೆ. ಪರಬ್ರಹ್ಮಕ್ಕೆ ಶಿವೋಹಂ ಶಿವ ಅಂದ್ರೆ ಮಂಗಳ ಸ್ವರೂಪಿ ಅಂತ ಅರ್ಥ. ಮಂಗಳ ಸ್ವರೂಪಿಯಾದ ಪರಬ್ರಹ್ಮ ಅದೇ ನಾನು ಅಂತ ಹೇಳಿದಾಗ ಆ ಪರಬ್ರಹ್ಮ ವಸ್ತು ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಚೈತನ್ಯ. ಅಂತ ಚೈತನ್ಯವೇ ನಾನು ಅಂತ ಹೇಳ್ಕೊಂಡು ಸಂದರ್ಭದಲ್ಲಿ ಶಿವೋಹಂ ಅಂತ ಅವನು ಹೇಳಿದ್ದು, ಆ ಅರ್ಥದಲ್ಲಿ ಅವನು ಹೇಳಿದ್ದು. ಹಾಗಿರುವಾಗ ಶಿವನಿ ಹೇಗಾದಿಯೋ ತಾಯಿ ಗಂಡ ಅಂತ ಹೇಳೋ ಪ್ರಶ್ನೆ ಹೇಳದೇ ಇಲ್ಲ ಅಲ್ಲಿ ನೋಡಿ, ಆಲೋಚನೆ ಮಾಡಿದ್ದೇನೆ. ಅದನ್ನ ಶ್ರೀರಾಮಕೃಷ್ಣೆಯಲ್ಲಿ ಜಗನ್ಮಾತೆಯ ಆದೇಶದಂತೆ ತಿಳ್ಕೊಳ್ತಾರೆ. ಯಾವನು ಸಾಕಾರನೋ ಅವನೇ ನಿರಾಕಾರ, ಯಾವನು ಸಗುಣನೋ ಅವನೇ ನಿರ್ಗುಣ ಅಂತನ್ನುವ ಈ ಒಂದು ಸ್ಥಿತಿಯನ್ನು ಏಕಕಾಲದಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರ ಹೊಸಲ ಮೇಲಿನ ದೀಪದಂತೆ ಅವರು ಆ ಎರಡು ಸ್ಥಿತಿಯ ನಡುವೆ ಅವರ ಮನಸ್ಸು ಇರುವಂತೆ ನೋಡಿಕೊಳ್ತಾರೆ. ಇದೊಂದು ಬಹಳ ಮುಖ್ಯವಾದಂತಹ ಸ್ಥಿತಿ. ಇದನ್ನು ಇನ್ನಷ್ಟು ಆಲೋಚನೆ ಮಾಡಿ ನಾವು ತಿಳಿದುಕೊಳ್ಬೇಕು. ಬಹಳ ಅದ್ಭುತವಾದಂತಹ ಸ್ಥಿತಿ ಇದು. ಶ್ರೀರಾಮಕೃಷ್ಣರು ಬಹಳ ದೊಡ್ಡ ಸಮಾಧಾನವನ್ನ ಕೊಟ್ಟಿದ್ದಾರೆ ಈ ಮೂಲಕ. ಈ ಆಧ್ಯಾತ್ಮಿಕ ತತ್ವಗಳಲ್ಲಿ ಬರಬಹುದಾದಂತಹ ಏನೇನು ಸಮಸ್ಯೆಗಳೆಲ್ಲ ಇರುತ್ತವೋ ಅವುಗಳಿಗೆ ದೊಡ್ಡ ಪರಿಹಾರ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಸಿಗ್ತದೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಈ ಮಾತ್ರ ಹೇಳಿದಾಗ ಪ್ರಾಣಕೃಷ್ಣ ಕೇಳ್ತಾನೆ, ಇದಕ್ಕಿಂತ ಮೊದಲು ಭಾವಮುಖದಲ್ಲೇ ಇರುವಂತ ಶ್ರೀ ಜಗನ್ಮಾತೆ ಹೇಳಿದ ಮೇಲೆ ಶ್ರೀರಾಮಕೃಷ್ಣ ಮಾತನ್ನು ಮುಂಬರ್ತಾ ಇನ್ನೊಂದು ಮಾತ್ರ ಹೇಳ್ತಾರೆ. ಒಮ್ಮೊಮ್ಮೆ ನಾನು ಆಕೆಯ ಆದೇಶವನ್ನು ಮರೆತು, ಆಕೆ ಅಂತಂದ್ರೆ ಜಗನ್ಮಾತೆಯ ಆದೇಶವನ್ನು ಮರೆತು ಕಷ್ಟಕ್ಕೀಡಾಗಿಬಿಡ್ತೇನೆ. ಒಮ್ಮೆ ನಾನು ಆಕೆಯ ಆದೇಶವನ್ನ ಮೀರಿ ಹಲ್ಲು ಮುರಿದುಕೊಂಡೆ ಭಾವದಲ್ಲಿ ಇದ್ದಿದ್ದರಿಂದ. ಆದ್ರಿಂದ ಆಕೆಯ ಆದೇಶಕ್ಕೆ ವಿರುದ್ಧವಾದ ಇನ್ನೊಂದು ದೈವವಾಣಿಯೇ ಆಗಲಿ ಅಥವಾ ಒಂದು ನೇರ ಅನುಭವವೇ ಆಗಲಿ ಆಗುವವರೆಗೆ ನಾನು ಭಾವಮುಖದಲ್ಲೇ ಇರ್ತೇನೆ, ಒಟ್ಟಿನಲ್ಲಿ ನಾನು ಭಕ್ತಿ ಮಾರ್ಗವನ್ನೇ ಅನುಸರಿಸ್ತಾ ಇರ್ತೇನೆ. ಏನ್ ಹೇಳ್ತೀನಿ ಪ್ರಾಣಕೃಷ್ಣ ಕೇಳ್ತಾರೆ, ಏನ್ ಹೇಳ್ತೀನಿ? ಒಟ್ಟಿನಲ್ಲಿ ನಾನು ಭಕ್ತಿ ಮಾರ್ಗವನ್ನೇ ಅನುಸರಿಸ್ತೇನೆ, ಏನ್ ಹೇಳ್ತೀನಿ ಪ್ರಾಣಕೃಷ್ಣ ಹೇಳ್ತಾರೆ. ಹೌದು ಅದು ಸರಿ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೆಲ್ಲ ಸರಿ, ಆದರೆ ಎಲ್ಲ ಬಿಟ್ಟು ಈ ವಿಷಯಗಳ ಸಂಬಂಧವಾಗಿ ನಿನ್ನನ್ನು ನಾನು ಯಾಕೆ ಕೇಳಬೇಕು? ಕೇಳೋದು ಕೇಳಿಬಿಟ್ಟು ಹೀಗೆ ಕೇಳ್ತಾರೆ, ನಿನ್ನನ್ನು ಯಾಕೆ ಕೇಳಬೇಕು? ಅದನ್ನ ಯಾಕೆ ಅನ್ನೋದನ್ನು ಅವರೇ ಹೇಳ್ತಾರೆ. ನನ್ನ ಅಂತರದಲ್ಲಿ ಏನೋ ಒಂದು ಇದೆ, ಅದು ನನ್ನನ್ನು ಹೇಳ್ಕೊಂಡು ಹೀಗೆಲ್ಲ ಮಾಡಿಸ್ತಾ ಇದೆ. ಆಗಾಗ ನನಗೆ ದೈವೀ ಭಾವ ಬಂದ್ಬಿಡ್ತಿತ್ತು, ಆಗ ನನಗೆ ಪೂಜೆ ನಡೆಯದೇ ಇತ್ತು ಅಂದ್ರೆ ಶಾಂತಿಯಿಂದ ಇರಲಾಗ್ತಾ ಇರಲಿಲ್ಲ. ದೈವೀ ಭಾವ ಸಂಪೂರ್ಣ ಅಲ್ಲಿ ಭಗವಂತನ ಸ್ಥಿತಿ ಇರ್ತಿತ್ತಂತೆ. ಆ ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ಬೇಕಾಗುತ್ತೆ? ಸ್ವಲ್ಪ ಪೂಜೆ ಮಾಡಿ, ದೇವರು ಪೂಜೆ ಮಾಡ್ಬೇಕಾಗಿತ್ತಂತೆ. ಇದೊಂದು ಬಹಳ ಅದ್ಭುತವಾದಂತಹ ಒಂದು ಸತ್ಯಾಂಶವನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದನ್ನೆಲ್ಲ ಭಕ್ತಾದಿಗಳವರು ಆಲೋಚನೆ ಮಾಡಿದಾಗ ಬಹಳಷ್ಟು ವಿಚಾರಗಳು ನಮ್ಮ ಮನಸ್ಸಿಗೆ ಗೋಚರವಾಗುತ್ತೆ. ಯಾರು ಈ ಶ್ರೀರಾಮ? ಬಹಳ ಸೂಚ್ಯವಾಗಿ ಸೂಕ್ಷ್ಮವಾಗಿ ಬಹಳ ಘನವಾದ ವಿಚಾರವನ್ನು ತಿಳಿಸಿದ್ದಾರೆ. ಇಂಥವನ್ನು ನಾವು ತಿಳ್ಕೊಂಡಾಗ ಶ್ರೀರಾಮಕೃಷ್ಣ ಶರಣರಾಗಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ಸುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.